ಹೇ ಪ್ರೇಮ ರೂಪ ಶ್ರೀ ರಾಮ ಕೃಷ್ಣ ಹೇ ಪ್ರೇಮ ರೂಪ ಶ್ರೀ ರಾಮ ಕೃಷ್ಣ ಹೇ ಪ್ರೇಮ ರೂಪ ಶ್ರೀ ರಾಮ ಕೃಷ್ಣ ಹೇ ಪ್ರೇಮ ರೂಪ ಕರುಣಾಮಯ ಪಾಲಯ ಕರುಣಾಮಯ ಪಾಲಯ ಮಾಂ ಕರುಣಾಮಯ ಪಾಲಯ ಮಾಂ ಹೇ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಮಮ ಪ್ರಾಣ ಪ್ರಿಯ ಪಾಹಿ ಮಮ ಪ್ರಾಣ ಪ್ರಿಯ ಪಾಹಿ ಹೇ ಪ್ರೇಮ ರೂಪ ಶ್ರೀ ರಾಮ ಕೃಷ್ಣ ಹೇ ಪ್ರೇಮ ರೂಪ ಶ್ರೀ ರಾಮ ಕೃಷ್ಣ ಕರುಣಾಮಯ ಪಾಲಯ ಮಾ ಕರುಣಾಮಯ ಪಾಲಯ ಮಾ ಹೇ ಪ್ರೇಮ ರೂಪ ಶ್ರೀ ರಾಮ ಕೃಷ್ಣ ಹೇ ಪ್ರೇಮ ರೂಪ ಶ್ರೀ ರಾಮ ಕರುಣಾಮಯ ಪಾಲಯ ಮಾಂ ಕರುಣಾಮಯ ಪಾಲಯ ಮಾಂ ಹೇ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಬಂಧು ಶ್ರೀ ಶಾರದೇಶ ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ ಮಮ ಪ್ರಾಣ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ಗೋಡುವೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಕೃಷ್ಣ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವ ನಾಲಿತೆ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚೀತದಿ ಕೊಯ್ಯುವೆ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಕಳೆದ ಶನಿವಾರ ಕ್ಯಾಪ್ಟನ್ ಮೇಲೆ ಕೋಪ ಮಾಡಿಕೊಂಡು ಹೇಳಿದ್ರು, ನೀನು ಮಾತ್ರ ಹಣಕ್ಕಾಗಿ ಗವರ್ನರ್ ಹತ್ರಕ್ಕೆ ಹೋಗ್ಬೋದು, ನಾನು ಕೇಶವ ಸೇನ್ ಹತ್ರಕ್ಕೆ ಹೋಗ್ಬಿಡುದ್ರೆ. ಆಗ ಭಗವ ಚಿಂತನೆ ಮಾಡ್ತಾರೆ, ಭಗವನ್ ನಾಮೋಚ್ಚಾರಣೆ ಮಾಡ್ತಾರೆ. ನೀನೇ ತಾನೇ ಹೀಗೆಲ್ಲ ಹೇಳೋನು, ಈಶ್ವರ ಮಾಯಾ ಜೀವ ಜಗತ್ತು ಭಗವಂತನೇ ಈ ಜೀವ ಜಗತ್ತು ಎಲ್ಲ ಆಗಿದ್ದಾನೆ ಅಂತ. ಹಾಗಾದ್ರೆ ಕೇಶವ ಸೇನಲ್ಲೂ ಕೂಡ ಭಗವಂತ ವಾಸಿಸೋದಿಲ್ವೇ? ಎಲ್ಲೆಲ್ಲೂ ಭಗವಂತ ಇದ್ದಾನೆ ಅಂತ ನೀನೇ ತಾನೇ ಹೇಳ್ತಾ ಇದ್ದೆ. ಅಂದ್ರೆ ಅವನು ಹೇಳೋದು ಅಂತಂದ್ರೆ ಅವನು ಸಾಕ್ಷಾತ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಪುಸ್ತಕ ಓದಿ, ಪುಸ್ತಕ ಓದಿ ಹೇಳುವವರು ಹೇಳ್ಬೋದಲ್ಲ. ಇದೇನೆ ಹೇಳೋತ್ತಿಗೆಲ್ಲ ಮಹಾಜ್ಞಾನಿಗಳಂತೆ ಕಾಣಿಸ್ಕೊಳ್ತಾರೆ. ಆಮೇಲೆ ಏನಾದ್ರೂ ತಮ್ಮ ಇಷ್ಟ ಅನಿಷ್ಟಗಳಿಗೆ ಧಕ್ಕೆ ಬಂತು ಅಂತ ಹೇಳಿದ್ರೆ ಸ್ವಭಾವ ತೋರಿಸ್ಬಿಡ್ತಾರೆ. ನೀನೇ ಹೇಳಿದ್ರೆ ಎಲ್ಲರೂ ದೇವರಿದ್ದಾರೆ ಅಂತ, ಅಲ್ಲಿ ದೇವರಿದ್ರೆ ಕೇಶವಸೇನ ದೇವರಿದ್ರೆ ಹೀಗೆ ಹೇಳಿ ಮಾಸ್ಟರ್ ಭಾಷೆಯ ಬರೀತಾನೆ. ಹೀಗೆ ಹೇಳಿ ಶ್ರೀರಾಮಕೃಷ್ಣ ಇದ್ದಕ್ಕಿದ್ದ ಹಾಗೆ ಕೊಠಡಿಯನ್ನ ಬಿಟ್ಟು ಈಶಾನ್ಯ ವರಾಂಗಕ್ಕೆ ಹೊರಟವರು. ಕ್ಯಾಪ್ಟನ್ ಮತ್ತು ಉಳಿದ ಭಕ್ತರು ಅವರು ಹಿಂತಿರುಗಿ ಬರುವುದಕ್ಕಾಗಿ ಎದುರು ನೋಡ್ತಾ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಮಾಸ್ಟರ್ ಭಾಷೆಯ ಶ್ರೀರಾಮಕೃಷ್ಣ ಹಿಂಬಾಲಿಸಿದ. ಅವ್ರು ಹೋದರೆ ಏನಾದೊಂದು ವಿಷಯ ಸಿಕ್ಕತ್ತೆ, ಅದನ್ನು ಗೊತ್ತಾಕೊಳ್ಬಹುದು, ಅದಕ್ಕೋಸ್ಕರ ಹಿಂಬಾಲಿಸಿದ. ಅದೇ ಈಶಾನ್ಯ ವರಾಂಗದಲ್ಲಿ ನರೇಂದ್ರ ಹಾಜರಾದ ಮಾತುಕತೆ ಆಡ್ತಾ ಗೊತ್ತಿದ್ದ. ಪರಮಂತ್ರಿ ಗೊತ್ತಿತ್ತು ಈ ಹಾಜರ ಸದಾ ಶುಷ್ಕ ಜ್ಞಾನ ವಿಚಾರದಲ್ಲಿ ತೊಡಗಿರುತ್ತಾನೆ ಅಂತ. ಆತ ಹೇಳ್ತಿದ್ದ ಹಾಜರ, ಈ ಜಗತ್ತು ಸಂಪ್ರದಾಯ ನೀತ್ಯ, ಪೂಜೆ ನೈವೇದ್ಯ ಇವೆಲ್ಲ ಮಾನಸಿಕ ಭ್ರಮೆ, ಸ್ವಸ್ವರೂಪ ಧ್ಯಾನವೇ ಜೀವನದ ಉದ್ದೇಶ ಅಂತ ಮತ್ತೆ ಹೇಳುತ್ತಿದ್ದ. ನಾನೇ ಅವನು ಸೋಹಂ ಅಂತ ಹೀಗೆ ಅವನು ಹೇಳ್ತಾ ಇದ್ರು ಕೂಡ ಹಣ ಮಾನ ಸಂಭ್ರಮ ಇವುಗಳ ಕಡೆಗೆ ದೃಷ್ಟಿ ಇಟ್ಟಿದ್ದ ಅಂತ ಮಾರ್ಗ ಭಾಷೆಯ ಬರೀತಾನೆ. ಶ್ರೀರಾಮಕೃಷ್ಣ ದತ್ತ ಹಾಜರಿಗೆ ಮತ್ತು ನರೇಂದ್ರನಿಗೆ ಹೇಳ್ತಾ ಇದ್ದಾರೆ, ಏನ್ ಸಮಾಚಾರ, ಏನ್ ಮಾತಾಡ್ತಾ ಇದ್ದೀನಿ? ನರೇಂದ್ರ ದತ್ತ ದತ್ತ ಹೇಳ್ತಾನೆ, ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದ್ದೇವೆ, ಅವು ಸಾಮಾನ್ಯಕ್ಕೆಲ್ಲ ಗೊತ್ತಾಗುವ ಹಾಗಿಲ್ಲ. ಶ್ರೀರಾಮಕೃಷ್ಣ ದತ್ತ ಹೇಳ್ತಾರೆ, ನೋಡು ಶುದ್ಧ ಜ್ಞಾನ ಶುದ್ಧ ಭಕ್ತಿ ಎರಡು ಒಂದೇ. ಶುದ್ಧ ಜ್ಞಾನ ಎಲ್ಲಿಗೆ ಕರೆದೊಯ್ಯುತ್ತೋ ಅಲ್ಲಿಗೆ ಶುದ್ಧ ಭಕ್ತಿಯೂ ಕೂಡ ಕರೆದೊಯ್ಯುತ್ತೆ. ಭಕ್ತಿ ಮಾರ್ಗ ಆ ಸುಲಭವಾದ ಮಾರ್ಗ ಅಂತ ಹೇಳಿದಾಗ ನರೇಂದ್ರ ಅವರ ಮಾತನ್ನು ಸಮರ್ಥಿಸುವಂತೆ ಒಂದು ಹಾಡಿನ ಎರಡು ಸಾಲನ್ನ ಉದ್ಧರಿಸುತ್ತಾರೆ. ರಾಮಾಯ ದೇಮ ಪಾದೋಪದೇ ಬ್ರಹ್ಮಮಯ ಆರ್ ಕಾಗಿ ನಾಯಿಮ ಜ್ಞಾನ ವಿಚಾರೇ ರಾಮಾಯ ದೇಮ ಪಾದೋಪದೇ ಬ್ರಹ್ಮಮಯಿ, ಓ ಬ್ರಹ್ಮಮಯಿ, ನನ್ನನ್ನ ಉನ್ಮತ್ತನನ್ನಾಗಿಸು. ಪಾಗಲ್ ಅಂತ ಹುಚ್ಚು, ಹುಚ್ಚನನ್ನಾಗಿಸು ಅಂದ್ರೆ ಉನ್ಮತ್ತನನ್ನಾಗಿಸುವುದರ್ಥ. ಅಂದ್ರೆ ಇನ್ನು ಕಾರ್ಯನಾಗಿ ಕೆಲಸ ವಿಚಾರ ಯಾವುದ್ರಿಂದ ಜ್ಞಾನ ವಿಚಾರ, ಜ್ಞಾನ ಅಂದ್ರೆ ಪುಸ್ತಕ ಜ್ಞಾನ, ತತ್ವಜ್ಞಾನ, ವಿಚಾರ ಅಂದ್ರೆ ಅವುಗಳನ್ನು ತಗೊಂಡು ವಿಚಾರ ಮಾಡುವುದು. ಬ್ರಹ್ಮ ಇದ್ದಾನೋ ಇಲ್ಲವೋ ವಿಚಾರ ಮಾಡುವುದು ಅವರದ್ದಾಗಿ. ಆಮೇಲೆ ಈ ಜಗತ್ತು ಸತ್ಯವೋ ನೃತ್ಯವೋ ಅಂತ ವಿಚಾರ ಮಾಡುವುದು. ಅದೆಷ್ಟೇ ತೀರ್ಮಾನ ಮಾಡಿ ಹೇಳಿದ್ರೂ ಕೂಡ ಇವರು ಸದಾ ವಿಚಾರ ಮಾಡು, ನಾನೇ ವಿಚಾರ ಮಾಡಿಕೊಡದೆ ಆಗಿರ್ಕೋಸ್ಕರ. ಈ ತನ್ನ ಶುಷ್ಕ ವಿಚಾರ, ಈ ತನ್ನ ಶುಷ್ಕ ಪುಸ್ತಕ ಜ್ಞಾನ, ಇನ್ನುಳಿದ ನಮಗೇನು ಕೆಲಸವಿಲ್ಲ. ಆರ್ ಕಾಲು ನಾಯಿಮ ಅಮ್ಮ, ಇನ್ನು ಈ ಶುಷ್ಕ ಜ್ಞಾನ ಶುಷ್ಕ ವಿಚಾರಗಳಿಂದ ನನಗೇನು ಪ್ರಯೋಜನ ಇಲ್ಲ. ಆದ್ರಿಂದ ನಿನ್ನ ಆನಂದವನ್ನು ನನ್ನೊಳಗೆ ತುಂಬಿ, ನನ್ನನ್ನು ಮತ್ತನಾಗಿಸು, ಉನ್ಮತ್ತನನ್ನಾಗಿಸು ಅಂತ ಅವರ ಪ್ರಾರ್ಥನೆ. ಈ ಹಾಡನ್ನು ಉದ್ಧರಿಸಿದಾಗ ಉದ್ಧರಿಸಿದ ಬಳಿಕ ನರೇಂದ್ರ ಮಾಸ್ಟರ್ ಹತ್ರ, ಅಂದ್ರೆ ಮಾಸ್ಟರ್ ಮಾಷೆ ಹತ್ರ ಒಂದು ಮಾತು ಹೇಳ್ತಾರೆ. ನಾನು ಹ್ಯಾಮಿಲ್ಟನ್ ಅನ್ನು ಒಂದು ಪುಸ್ತಕ ಓದ್ತಾ ಇದ್ದೇನೆ, ಹ್ಯಾಮಿಲ್ಟನ್. ಅದರಲ್ಲಿ ಆತ ಒಂದು ಕಡೆ ಬರೆದಿದ್ದಾರೆ, ಎ ಲರ್ನೆಡ್ ಇಗ್ನೋರೆನ್ಸ್ ಈಸ್ ದಿ ಎಂಡ್ ಆಫ್ ಫಿಲಾಸಫಿ ಅಂಡ್ ದಿ ಬಿಗಿನಿಂಗ್ ಆಫ್ ರಿಲಿಜನ್ ಅಂತ. ಎ ಲರ್ನೆಡ್ ಇಗ್ನೋರೆನ್ಸ್ is the end of philosophy and the beginning of religion. Shri Ramakrishna aga master mahashaya kelta idu artha eno narendra kelavilla avu ennenadu vakra heliyadu antu bitta bandu master mahashaya kelta enu artha eno adu narendra ne madhya pravesha maadi vivar cheltane. ತತ್ವಶಾಸ್ತ್ರಗಳನ್ನೆಲ್ಲ ಓದಿ ಮೂಡಿಸುವುದರಲ್ಲಿ ಮನುಷ್ಯ ಮೂರ್ಖ ಪಂಡಿತನಾಗ್ತಾನೆ. ಬಳಿಕ ಆತ ಧರ್ಮ ಮುಂತಾದವನ್ನು ಆರಂಭಿಸ್ತಾನೆ. ಅನಂತರ ಆತನ ಭಗವದ್ ಅಭಿಮುಖವಾದ ಜೀವನ ಪ್ರಾರಂಭವಾಗುತ್ತೆ ಅಂತ. ಇದೇ ಇದರ ಅರ್ಥ ಅಂತ ಹೇಳಿದಾಗ ಪರಮಹಂಸರು ಆನಂದದಿಂದ ಇಂಗ್ಲಿಷ್ನಲ್ಲಿ ಹೇಳಿದರು. ಅದು ಇಂಗ್ಲಿಷ್ ಮಾತಲ್ಲ ಅವರ ಆಯಿತು, ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲೇ ಹೇಳದಂತೆ ಥ್ಯಾಂಕ್ ಯು ಥ್ಯಾಂಕ್ ಯು. ಧರ್ಮಂದರು ಈ ಇಂಗ್ಲಿಷ್ ಪದಗಳನ್ನು ಉಚ್ಚರಿಸಿದ ರೀತಿಯನ್ನು ನೋಡಿ ಭಕ್ತರೆಲ್ಲರೂ ಭಾರವಾಗಿ ನಗುತ್ತಿದ್ರಂತೆ. ಮಾಷ್ಟು ಮಾಷೆ ಬರೀತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದ ಇನ್ನೇನಾಗುತ್ತೆ. ಆ ಭಕ್ತರಿಗೆ ಗೊತ್ತಿತ್ತು ಪರಮಾಂತರ ಇಂಗ್ಲಿಷ್ ಪದಗಳ ಕೋಶ ಒಂದು 10-12 ಹೆಚ್ಚಾಗೇನಿಲ್ಲ, ಒಂದು 10-12 ಶಬ್ದಗಳು ಗೊತ್ತಿತ್ತು ಅಂತೆ. ಅಂದ್ರೆ ಸಂಯೋಚಿತವಾಗಿ ಉಪಯೋಗಿಸ್ತಾ ಇದ್ರು, ಅದೇ ವಿಶೇಷ. ಎಲ್ಲೆಲ್ಲ ಯಾವ್ದಾದ್ರೂ ಶಬ್ದವನ್ನ ಅವ್ರು ಉಪಯೋಗಿಸ್ತಾ ಇರಲಿಲ್ಲ, ಸಂಯೋಚಿತವಾಗಿ ಉಪಯೋಗಿಸ್ತಾ ಇದ್ರು. 12 ಶಬ್ದದಲ್ಲೇ ಅಷ್ಟು ಮ್ಯಾನೇಜ್ ಮಾಡ್ತಾ ಇದ್ರು. ಇಲ್ಲಿ ಎಲ್ಲರ್ನೆಡ್ ಇಗ್ನೋರೆನ್ಸ್ ಈಸ್ ದಿ ಎಂಡ್ ಆಫ್ ಫಿಲಾಸಫಿ ಅಂಡ್ ದಿ ಬಿಗಿನಿಂಗ್ ಆಫ್ ರಿಲಿಜನ್ ಅಂತಲ್ವ ಹ್ಯಾಮಿಲ್ಟನ್ ಪಾಶ್ಚಾತ್ಯ ಚಿಂತನೆ ರಸಾಭಾಸ ಮಾಡಿಸಿಬಿಡ್ತಾರೆ. ಎಲ್ಲ ಅದಕ್ಷತೆ ಅಯೋಗ್ಯರು ಅಧಿಕಾರಕ್ಕೆ ಬಂದಾಗ ಹೀಗೆ ಅವರು ಇವ್ರನ್ನೆಲ್ಲ ರೈಲ್ವೆ ತುಂಬಳು ಡ್ಯಾಶ್ ಹೊಡೆದು ಒಂದಷ್ಟು ಇವೆಲ್ಲ ಮಾಡೋ ಕೆಲಸ ಅಷ್ಟೇ, ಯಾವುದು ಉದ್ದಾರಿಲ್ಲ. ಇವರು ಕಟ್ಕೊಂಡ್ರೆ ಇರಲಿ, ಎಷ್ಟು ಹೇಳಿದ್ರು ಅವ್ರಿಗೆ ತಗೊಳ್ಳೋದಿಲ್ಲ. ನಾನಾದ್ರೆ ನಾಲ್ಗೆ ನೆನೆಸ್ಕೊಳ್ಳೋದು ಯೋಗ ಕರ್ಮದ ದೋಷ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಭಾರತದ ಜನರಿಗೆ ಅದನ್ನು ತಗೊಂಡವರು ಅಮೆರಿಕದವರು ಇತ್ಯಾದಿ ಪಾಶ್ಚಾತ್ಯ ಜನಾಂಗದವರು. ಯೋಗ ಅಂದ್ರೆ ಕರ್ಮದಲ್ಲಿ ಕೌಶಲ, ಕರ್ಮ ಬಿಟ್ಟು ಬರಲ್ಲ, ಕರ್ಮವನ್ನ ಇನ್ನಾರು ಮಾಡೋದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಅಷ್ಟೊಂದು ಯಶಸ್ವಿಯಾಗಿ ಅಷ್ಟೊಂದು ಪರಿಣತಿಯಿಂದ ಮಾಡ್ಕೊಂಡು ಬರಬೇಕು. ಅಂತಹ ಸಾಮರ್ಥ್ಯಶಾಲಿಗಳಾಗಬೇಕು ನಾವು ಅಂತ ಶ್ರೀಕೃಷ್ಣ ಅವತ್ತೇ ಹೇಳುವಂತಾರೆ. ಆದ್ರೆ ಅವನ ಸಂತಾನ, ಆ ಮೂರ್ಖ ಸಂತಾನ ಹಾಗೆಯೇ ಮುಂದುವರಿತಾ ಇದೆ. ಎ ಲರ್ನೆಡ್ ಇಗ್ನರೆನ್ಸ್ ಎಂತ ಶಬ್ದ ಅವನು ಹೇಳಿದ ಪಾಶ್ಚಾತ್ಯ ಚಿಂತಕ, ಪುಸ್ತಕ ಓದಿದ ಮೂರ್ಖ ಅಂತ. ಶಾಸ್ತ್ರಜ್ಞಾನವನ್ನು ಹೊಂದಿದಂತಹ ಮೂರ್ಖ ಅಂತ. ಆ ಕೇವಲ ಶಾಸ್ತ್ರಜ್ಞಾನ ಅಂತ ಹೇಳ್ತಕ್ಕಂತಹದ್ದು ಮೂರ್ಖತನವಲ್ಲದೆ ಇನ್ನೇನು ಅಲ್ಲ. ಕತ್ತೆ ಗಂಧದ ಕಟ್ಟಿಗೆಯನ್ನು ಹೊತ್ತ ಅಂತೆ, ಗಂಧದ ಕಟ್ಟಿಗೆಯನ್ನು ಹೊತ್ತಿರುತ್ತೆ ಕತ್ತೆ. ಅದರ ಸುವಾಸನೆ ಅದಕ್ಕೆ ಕಿಂಚಿತ್ತೂ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಒಂದೇ, ಅದರ ದಾರ. ಕೇವಲ ಪುಸ್ತಕ ಜ್ಞಾನ ಅಂತ ಹೇಳ್ತಕ್ಕಂಥದ್ದಕ್ಕೆ ಅಷ್ಟೇ ಬೆಲೆ. ಅದು ಯಾವಾಗ ಉಳಿಯುತ್ತೋ ಆಗ ಪ್ರಾರಂಭ ಆಗುತ್ತೆ ನಿಜವಾದ ಧರ್ಮ ಅಂತ. ರಿಲಿಜನ್ ಅದರ ಧರ್ಮ. ಧರ್ಮ ಅಂತ ಹೇಳಿದ್ರೆ ಏನದು? ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸಲ್ಮಾನ ಧರ್ಮ, ಈ ಬಗೆಯ ಧರ್ಮ ಅಲ್ಲ. ಇಲ್ಲಿ ಹೇಳಿದಂತಹ ಧರ್ಮ ಯಾವುದು ಅಂತ ಹೇಳಿದ್ರೆ ಸಾಕ್ಷಾತ್ಕಾರದ ಧರ್ಮ. ಸಾಕ್ಷಾತ್ಕಾರದ ಮಾತಿಲ್ಲದ ಕೇವಲ ಮತೀಯ ವಿಚಾರಗಳನ್ನ ಎತ್ತುವಂತಹ ಧರ್ಮಗಳಿದೆಯಲ್ಲ, ಅಲ್ಲ ಬರೀ ಗಲಾಟೆ ಅಶಾಂತಿ. ಶಾಂತಿ ತೃಪ್ತಿ ಸಮಾಧಾನ ಅಂತಕ್ಕಂಥದ್ದು ಸಿಗಬೇಕಾದ್ರೆ ಸಾಕ್ಷಾತ್ಕಾರವನ್ನು ಒಳಗೊಂಡಂತಹ ಧರ್ಮಕ್ಕೆ ಬರಬೇಕು. ಧರ್ಮದ ಆಧಾರಭೂತ ವ್ಯಕ್ತಿ ಶಕ್ತಿ ಯಾವುದದು? ಪರಮಾತ್ಮ. ಧರ್ಮ ಅಂದ್ರೆ ಪರಮಾತ್ಮ. ಬಾಕಿ ಉಳಿದವುಗಳೆಲ್ಲ ಎರಡನೆಯ ಅರ್ಥ, ಮೂರನೆಯ ಅರ್ಥ, ನಾಲ್ಕನೆಯ ಅರ್ಥ. ಕರ್ತವ್ಯ ಅದು ಧರ್ಮ. ಮನೋಧರ್ಮ ಒಬ್ಬೊಬ್ಬರ ಮನಸ್ಸಿನ ಸ್ವಭಾವ ಒಂದೊಂದು ಬಗೆಯಾಗಿರುತ್ತೆ, ಅದು ಒಂದು ಬಗೆಯ ಧರ್ಮ. ಪ್ರಾಣಿ ಧರ್ಮ, ಮಾನವ ಧರ್ಮ, ಸಸ್ಯ ಧರ್ಮ, ಅದು ಧರ್ಮ ಅಂತ ಹೆಸರು. ಆದ್ರಿಂದ ಈ ಧರ್ಮ ಅಂತಕ್ಕಂಥ ಅದು ಬಿಟ್ಟಿಂಗ್ ಬಂದದ್ದು ಎಲ್ಲರೂ ಉಪಯೋಗಿಸಬಹುದು. ಆದ್ರಿಂದ ಅದು ತನ್ನ ಅರ್ಥವನ್ನ ಹಗುರಗೊಳಿಸಿಕೊಂಡಿದೆ, ಅಥವಾ ನಾವು ಅದನ್ನು ಹಗುರಗೊಳಿಸಿದ್ದೇವೆ. ಆದರೆ ಸ್ವಾಮಿ ವಿವೇಕಾನಂದರು ರಿಲಿಜನ್ ಈಸ್ ರಿಯಲೈಸೇಷನ್ ಅಂತನ್ನುವ ಒಂದು ಸೂತ್ರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಒಂದು ಹೇಳಿಕೆಯನ್ನು, ಘನವಾದ ಹೇಳಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಧರ್ಮ ಅಂತಂದ್ರೆ ಸಾಕ್ಷಾತ್ಕಾರ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಅದಂತಕ್ಕಂಥದ್ದೆಲ್ಲ ಒಂದೊಂದು ಪಂಥ, ಒಂದೊಂದು ದಾರಿ. ಆ ದಾರಿಯಾಗಿ ನಿಜವಾದ ಧರ್ಮವನ್ನು ಮುಟ್ಟಬಹುದು ಅಂತ ಹೇಳೋದಕ್ಕೋಸ್ಕರ ಅದಕ್ಕೆ ಬೇರೆ. ಆ ದಾರಿಯಾಗಿಯೂ ಮುಂದುವರೆದು ಹೋದಂತಹ ಸಂತರು ಇದ್ದಾರೆ. ಈ ಸಂತೆ ಜನ ಅಲ್ಲ, ಸಂತೆ ಜನ ಗಲಾಟೆ ಮಾಡ್ತಾರೆ ಅಷ್ಟೇ. ಸಂತರು ಅನಂತವಾದ ಆನಂದವನ್ನು ಅನುಭವಿಸಿ ಇತರರಿಗೂ ಅದನ್ನು ವಿತರಿಸ್ತಾರೆ. ಇಷ್ಟೇ ವ್ಯತ್ಯಾಸ. ಸಂತೆ ಜನರಿಗೂ ಸಂತರಿಗೂ ಇದೇ ವ್ಯತ್ಯಾಸ. ಎಲ್ಲಿಲ್ಲದ ಗಲಾಟೆಯನ್ನು ನಡ್ಕೊಳ್ತಕ್ಕಂಥವರು ಸಂತೆ ಜನ. ಎಲ್ಲ ಗಲಾಟೆಗಳನ್ನು ಶಾಂತಗೊಳಿಸಿ ಪರಮಾತ್ಮನ ಆನಂದದಲ್ಲಿ ಮನಸ್ಸು ರವಿಸುವಂತೆ ಮಾಡತಕ್ಕಂಥವರು ಸಂತರು. ಇಂತಹ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳುವತ್ತ ಈ ಮೂರ್ಖ ಪಂಡಿತ ಯಾವಾಗ ಮೊದಲ ಹೆಜ್ಜೆ ಹಾಕ್ತಾನೋ ಆಗ ನಿಜವಾದ ಧರ್ಮ ಪ್ರಾರಂಭವಾಗುತ್ತೆ. ಅಂದ್ರೆ ಏನರ್ಥ? ಅನುಷ್ಠಾನ ಪ್ರಾರಂಭವಾಗಬೇಕು. ಕೇವಲ ದೇವಸ್ಥಾನ ಕಟ್ಟೋದ್ರೊಳಗೆ ಏನಿದೆ, ಆಮೇಲೆ ಅರ್ಚಕರಿಗೆ ಗತಿ ಇರೋದಿಲ್ಲ ಅಲ್ಲಿ, ಆಮೇಲೆ ಜೇಡರ ಮನೆ ತೆಗೆಯುವರೇ ಇರೋದಿಲ್ಲ, ಹೊತ್ತು ಹೊತ್ತಿಗೆ ಅವನಿಗೆ ನೈವೇದ್ಯ ಸ್ಥಾನ ಆಗಿಬಿಡೇ ಇರುವುದಿಲ್ಲ. ಅಲ್ಲಿಗೆ ಧರ್ಮ ಅಂತ ಅನ್ಸುತ್ತಂತೆ, ಅದು ಹೊರಟೋಗ್ಬಿಟ್ಟಿರುತ್ತೆ. ದೇಹವನ್ನು ಕೊಲ್ಲುವುದು, ದೇವಸ್ಥಾನ ಕಟ್ಟುವುದು, ದೋ ರಾಮ ದಶಕ ಬೇಟ ಸೋಹಿ ರಾಮ್ ಘಟ್ ಘಟ ಮೇ ಲೇಟ. ಯಾವ ರಾಮ ಪ್ರತಿಯೊಂದು ಶರೀರದಲ್ಲೂ ಅಂತರ್ಯಾಮಿಯಾಗಿ ಇದ್ದಾನೋ ಅಂತಹ ಶರೀರವನ್ನು ಧಿಕ್ಕರಿಸು. ಆಮೇಲೆ ಜನರೆಲ್ಲ ಕಷ್ಟಪಟ್ಟು ದುಡಿದಂತಹ ಹಣವನ್ನು ಕಿಚ್ಚು ಕಿಚ್ಚು ಕಿಚ್ಚು ಕಿಚ್ಚು ದೇವಸ್ಥಾನ ಕೊಟ್ಟು ಹೊಟ್ಟೆಗೆ ಹಿಟ್ಟಿಲ್ಲದೆ ನರಳತಕ್ಕಂತಹ ರಾಮನನ್ನು ಕಡೆಗಣಿಸಿ ಧರ್ಮ ಸಂಸ್ಥಾಪನೆ ದೇವಸ್ಥಾನವನ್ನು ಕಟ್ಟುವುದರ ಮೂಲಕ ಎಲ್ಲಾಗುತ್ತೆ. ದೇವಸ್ಥಾನದ ಅರ್ಚಕರೊಬ್ಬರನ್ನು ಕೇಳಿದೆ ಶಿವಮೊಗ್ಗದಲ್ಲಿ, 300 ರೂಪಾಯಿ ಸಂಬಳ ಅಂತಂದು ಟ್ರಸ್ಟಿಂಗ್ನಲ್ಲಿ ಅಲ್ಲೇ ಕರೆದು ಹೇಳಿದೆ, ಏನ್ರಿ ಇದು ಚಪ್ಪಲಿ ಹೊಲಿಯೋದು, ಇವತ್ತು 1000 ರೂಪಾಯಿ ದುಡಿದ್ದಾನೆ, ಬೆಂಗಳೂರಿನಲ್ಲಿ ಕೂಲಿ ಮಾಡತಕ್ಕಂಥವ್ರು ಸ್ಕೂಟರ್ ಓಡಾಡ್ತಾ ಇದ್ದಾರೆ, ರಾಜರಾಜೇಶ್ವರಿ ಆದ ಜಗನ್ಮಾತೆಯ ಅರ್ಚಕನಿಗೆ 300 ರೂಪಾಯಿ ಸಂಬಳ, ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಒಬ್ಬ ಮಗು ಇದೆ, ಅವನು ಸಂಸ್ಕೃತ ಓದಿದ್ದಾರೆ, ವಿದ್ವತ್ ಮಾಡಿದ್ದಾರೆ, ಜೀವನ ಇಡೀ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಪೂಜೆ ವಿಧಾನಗಳನ್ನೆಲ್ಲ ಕಲಿತುಕೊಳ್ಳೋದಕ್ಕೆ ಉಪಯೋಗಿಸಿದ್ದಾನೆ, 300 ರೂಪಾಯಿ ಸಂಬಳ ಅಂತ ಕೊಂಡು ನಾಚಿಕೆ ಆಗೋದಿಲ್ಲ ನಿಮಗೆ. ಅರ್ಚಕ ಯಾವುದೇ ಬಗೆಯ ಚಿಂತೆ ಇಲ್ಲದೆ ಪರಮಾತ್ಮನನ್ನ ಪ್ರಾರ್ಥಿಸುವಲ್ಲಿ ಅರ್ಚಿಸುವಲ್ಲಿ ಮಗ್ನಾಗಬೇಕಾಗಿದೆ. ಯಾರ ಕಾಸು ಕೊಟ್ಟ ಅನ್ನೋ ಸುಳ್ತಕ್ಕಂತಹ ಚಿಂತೆಗೆ ನೀವು ಅವರನ್ನು ಗುರಿಪಡಿಸಿದ್ದೀರಲ್ಲ ಸ್ವಾಮೀಜಿ, ಉತ್ಪತ್ತಿ ಕಡಿಮೆ, ನಿಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಭಕ್ತ ಬಂಧುಗಳಿವೆ, ಭಕ್ತರ ಮನೆಗಳು ಎಷ್ಟು ಜನ ಇದ್ದಾರೆ, ಎಷ್ಟೆಷ್ಟು ಮನೆಗಳಿವೆ, 800 ಜನ ಇದ್ದಾರೆ, 800 ಮನೆಗಳಿವೆ ಸ್ವಾಮೀಜಿ, ಒಬ್ಬರೊಬ್ರು 2 ರೂಪಾಯಿ ತಿಂಗಳ ಎತ್ಕಡೆ ಕೊಟ್ಬಿಡ್ತು ಅಂತ ಹೇಳಿದ್ರೆ 1600 ರೂಪಾಯಿ ಆಯ್ತಲ್ರಿ, 2 ರೂಪಾಯಿ. ಇವರೆಲ್ಲ ಧರ್ಮವನ್ನು ಕಾಪಾಡುವುದು ಸಾಧ್ಯ. ಸಂಸ್ಕೃತ ಅಭ್ಯಾಸ ಮಾಡೋದೇ ಹುಡುಗಾಟವ, ನೆಚ್ಚಿಗೆ ಕನ್ನಡ ವಾಕ್ಯವನ್ನು ಉಚ್ಚರಿಸುವುದಕ್ಕೆ ದಾರಿಗೆ ತೊರಲುತ್ತೆ ನಮ್ಮ ಜನರಿಗೆ ಅಂತಾದರೆ ಸಂಸ್ಕೃತವನ್ನು ಸರಿಯಾದ ರೀತಿಯಲ್ಲಿ ಉಚ್ಚರಿಸಿ ಸುಸಂಸ್ಕೃತವಾದಂತಹ ಪೂಜೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಕ್ಕಂತಹ ವ್ಯಕ್ತಿಗಳಿಗೆ ಇವರು ತೋರಿಸ್ತಕ್ಕಂತಹ ಗೌರವಾದಂತ ನೋಡಿ, ಇದು ಧರ್ಮ ಉದ್ಧಾರ ಆಗದ ಲಕ್ಷಣವೇನು? ಯಾರು ತಾನೇ ಉದ್ಧಾರ ಆಗ್ತಾರೆ? ಪ್ರಶ್ನೆ ಹಾಕೊಳ್ಬೇಕು, ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಆಮೇಲೆ ಆ ಪೂಜಾರಿಗೆ ಸಾಕಷ್ಟು ವರಮಾನ ಬಂದ ಮೇಲೂ ಕೂಡ ಅವರು ಸರಿಯಾದ ರೀತಿ ಪೂಜೆ ಮಾಡ್ತಾರೋ ಇಲ್ವೋ, ಸರಿಯಾದ ರೀತಿ ಇದ್ದಾರೋ ಇಲ್ವೋ ಅಂತಕ್ಕಂಥ ಅದನ್ನ ತಾರಾಟ ಕೈಗೊಳ್ತಕ್ಕಂಥ ಅದನ್ನ ಆ ಜವಾಬ್ದಾರಿ ತಗೊಳ್ತಾ ಅದು ಬೇಕಾದ್ರೆ ತಗೊಳ್ಳಿ. ಹೊಟ್ಟೆಗೆ ಹಾಕ್ಬೇಕು, ಬೆನ್ನಿನಿಂದ ತೆಗಿಬೇಕು. ಅರ್ಚಕರು, ಅಧ್ಯಾಪಕರು, ಸನ್ಯಾಸಿಗಳು ಎಲ್ಲ ಅವರವರ ಕ್ಷೇತ್ರದಲ್ಲಿ ಧರ್ಮ ಪರಿಪಾಲನೆ ಮಾಡ್ತಾ ಇದ್ದಾರೋ, ನಿಷ್ಠಾವಂತರಾಗಿ ಇದ್ದಾರೋ ಇಲ್ವೋ ಅಂತಿರ್ತಕ್ಕಂಥ ಅದನ್ನು ನೋಡಿ, ಆದರೆ ಜೊತೆಗೆ ಎಲ್ಲ ಬಗೆಯ ಅನುಕೂಲತೆಗಳನ್ನು ಕಲ್ಪಿಸಿಕೊಡಿ. ಆಗ ಸಂಸ್ಕೃತಿಯು ಉದ್ಧಾರವಾಗುತ್ತೆ, ಧರ್ಮವು ಉದ್ಧಾರವಾಗುತ್ತೆ, ಎಲ್ಲವೂ ಉದ್ಧಾರವಾಗುತ್ತೆ. ಆದ್ದರಿಂದಲೇ ಮೂರ್ಖ ಪಾಂಡಿತ್ಯ ದತ್ತದ್ದು ಮುಗಿದ ಮೇಲೆ ನಿಜವಾದ ಧರ್ಮದ ಕಡೆಗೆ ಅಭಿಗಮನ ಪ್ರಾರಂಭವಾಗುತ್ತೆ. ಕೇವಲ ಪುಸ್ತಕ ಪಾಂಡಿತ್ಯ ಅಂತಿರ್ತಕ್ಕಂಥದ್ದು ಏನು ಬರೋದು ಕೆಲಸ ಬರೋದಿಲ್ಲ ಅಂತಲೂ ಮಾತನ್ನ ಆ ಪಾಶ್ಚಾತ್ಯ ಚಿಂತಕ ಹೇಳಿದ್ದಂತೆ ಅದನ್ನ ಸಂದರ್ಭೋಚಿತವಾಗಿ ಇಲ್ಲಿ ನರೇಂದ್ರ ಹೇಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಶುದ್ಧ ಜ್ಞಾನ ಎಲ್ಲಿ ಕರೆದೊಯ್ಯಿತೋ ಅಲ್ಲಿ ಶುದ್ಧ ಭಕ್ತಿಯು ಕೂಡ ಕರೆದೊಯ್ಯುತ್ತೆ. ಭಕ್ತಿ ಮಾರ್ಗ ಅಂತಿರ್ತಕ್ಕಂತಹ ಸುಲಭ, ಶುಷ್ಕವಾದಂತಹ ಜ್ಞಾನ ವಿಚಾರ ಏನು ಯೋಜನೆಯಿಲ್ಲ ಅಂತ ಹೇಳಿದಂತಹ ಮಾತಿಗೆ ಅನುಗುಣವಾಗಿ ಪಾಶ್ಚಾತ್ಯ ಚಿಂತಕನೊಬ್ಬರು ಆಡಿದಂತಹ ಮಾತನ್ನು ಮುಂದುವರಿಸಿ ಹೇಳ್ತಾ ಇದ್ದಾನೆ ಇಲ್ಲಿ ನರೇಂದ್ರ. ಬಹಳ ಬುದ್ಧಿವಂತ ನವ್ಯಾಸ, ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಹೇಳಬಲ್ಲ ಆತ. ಆ ಮಾತನ್ನು ಅನುಕೂಲಕರವಾದಂತಹ ಮಾತೊಂದನ್ನು ಹೇಳಿದ್ದಕ್ಕಾಗಿ ಶ್ರೀರಾಮಕೃಷ್ಣ ಥ್ಯಾಂಕ್ ಯು ಅಂತ ಹೇಳ್ತಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮಾಸು ಮಾಷೆ ಈಗ ಮುಂದುವರಿಸ್ತಾ ಬರೀತಾನೆ. ಇನ್ನೇನು ಮುಸ್ತಂಜೆಯಾಗುವುದರಲ್ಲಿದೆ. ಬಸ್ಸಿನಲ್ಲಿ ಅನೇಕರು ಮತ್ತು ನರೇಂದ್ರ ಕೂಡ ಪರಮಹಂಸರಿಂದ ಬೀಳುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಹೊರಟೋದರು. ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ಬರಾಂಡಕ್ಕೆ ಹೋಗಿ ನಿಂತುಕೊಂಡು ಗಂಗೆಯ ಕಡೆ ನೋಡುತ್ತಿದ್ದಾರೆ. ಕಾಳಿ ಮತ್ತು ವಿಷ್ಣು ದೇವಾಲಯಗಳ ಅರ್ಚಕರು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದು ಅವರ ಕಣ್ಣಿಗೆ ಬಿತ್ತು. ದಕ್ಷಿಣೇಶ್ವರದ ಒಂದು ಯುವಕರ ಗುಂಪು ದೇವಾಲಯದ ಉದ್ಯಾನವನದಲ್ಲಿ ಗಂಗೆಯ ದಡದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದೆ. ಯೋಚನಾಪರರಾದ ಬೇರೆ ಕೆಲವರು ಪಂಚವಟಿಯ ಏಕಾಂತದಲ್ಲಿ ನಡೆದಾಡ್ತಿದ್ದಾರೆ. ಈಗ ಕತ್ತಲಾಗಿದೆ. ದಾಸಿ ಒಬ್ಬಳು ಪರಮಹಂಸರ ಕೊಠಡಿಗೆ ದೀಪ ಹಚ್ಚಿ ಧೂಪ ಹಾಕಿದ್ಲು. ಎಲ್ಲ ದೇವಾಲಯಗಳಲ್ಲೂ ಸಾಯಂ ಮಂಗಳಾರತಿ ಆಯಿತು. ಇಂದು ಕೃಷ್ಣ ಪಕ್ಷದ ಪಾಡ್ಯಮಿಯಾದ್ರಿಂದ ಚಂದ್ರೋದಯ ಬೇಗ ಆಗಿಬಿಟ್ಟಿತು. ಅದರ ಹಾಲು ಚೆಲ್ಲಿದಂತಹ ಬೆಳಕು ದೇವಾಲಯಗಳನ್ನ ಮರದ ತುದಿಗಳನ್ನ ಬೆಳಗಲಾರಂಭಿಸಿತು. ಗಂಗೆಯ ಅಪಂಚ ಅಲೆಗಳು ಬೆಳ್ಳಿಯ ತಗಡನ್ನು ಹೊದ್ದುಕೊಂಡಿರುವೋ ಎಂಬಂತೆ ಥಳಥಳಿಸತೊಡಗಿದ್ವು ಅಂತ ಮಾಸ್ಟರ್ ಮಹಾಶಯ ಸ್ವಲ್ಪ ಕಮ್ಮಿಯಾಗ್ತಾ ಇದ್ದಾನೆ. ಇಲ್ಲಿ ಆ ಸುಂದರವಾದಂತಹ ಒಂದು ಪ್ರಕೃತಿ ಸನ್ನಿವೇಶವನ್ನ ನಿಸರ್ಗ ಸೌಂದರ್ಯವನ್ನ ತನ್ನದೇ ಆದಂತಹ ರೀತಿಯಲ್ಲಿ ವರ್ಣಿಸುವಂತಹ ಇಚ್ಛೆ ಆಗಿದೆ ಅವನಿಗೆ. ಅಸಂಖ್ಯಾತವಾದಂತಹ ಅಲೆಗಳ ಮೇಲೆ ಚಂದ್ರನ ಪ್ರತಿಬಿಂಬಗಳು ಬಗೆ ಬಗೆಯಾಗಿ ಬಿದ್ದು ಬೆಳ್ಳಿಯ ತಗಡನ್ನು ಹೊತ್ಕೊಂಡು ಇವೆಯೋ ಎಂಬಂತೆ ಅವು ಥಳಥಳಿಸ್ತಾ ಇದೆಯಂತೆ. ಈಗ ಪರಮಹಂಸರು ಕೊಠಡಿಗೆ ಹಿಂತಿರುಗಿ ಬಂದು ಭಗವತಿಗೆ ಪ್ರಣಾಮ ಮಾಡಿ ಕೈತಾಳ ಹಾಕುತ್ತಾ ಭಗವನ್ ನಾಮೋಚ್ಚಾರಣೆ ಮಾಡುವುದಕ್ಕೆ ಆರಂಭಿಸಿದರು. ಅವರ ಕೊಠಡಿಯಲ್ಲಿ ಧ್ರುವ, ಪ್ರಹ್ಲಾದ, ರಾಧಾಕೃಷ್ಣ, ಕಾಳಿ ಇವರ ಪಟಗಳು, ರಾಮ ಪಟ್ಟಾಭಿಷೇಕದ ಪಟ, ಇನ್ನೂ ಏನೇನೋ ತೂಗು ಹಾಕಿವೆ. ಪರಮಹಂಸರು ಪ್ರತಿಯೊಂದು ಪಟಕ್ಕೂ ಪ್ರಣಾಮ ಮಾಡಿ ಅದರದರ ನಾಮಜಪ ಮಾಡ್ತಿದ್ದಾರೆ. ಈಗ ಹೇಳ್ತಿದ್ದಾರೆ, ಬ್ರಹ್ಮ ಆತ್ಮ ಭಗವಾನ್, ಬ್ರಹ್ಮ ಶಕ್ತಿ, ಶಕ್ತಿ ಬ್ರಹ್ಮ, ವೇದ ಪುರಾಣ ತಂತ್ರ ಗೀತೆ ಗಾಯತ್ರಿ. ಮತ್ತೆ ಹೇಳ್ತಿದ್ದಾರೆ, ಹೇ ತಾಯಿ ಶರಣಾಗತ ಶರಣಾಗತ, ನಾನಲ್ಲ ನಾನಲ್ಲ, ನೀನು ನೀನು, ನಾನು ಯಂತ್ರ ನೀನು ಯಂತ್ರಿ ಇತ್ಯಾದಿ. ನಿರ್ವಿಕಲ್ಪ ಸಮಾಧಿಯನ್ನ ಸಿದ್ಧಿಸಿಕೊಂಡಂತಹ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಎಣಿಸಿರುವಂತಹ ಪಟುಗಳಿಗೆಲ್ಲ ನಮಸ್ಕರಿಸುತ್ತಾ ಆ ಪಟುಗಳಲ್ಲಿರ್ತಕ್ಕಂತಹ ಆಯಾಯ ದೇವತೆಗಳ ಹೆಸರನ್ನೇ ಹೇಳಿ ಸಂತೋಷವನ್ನು ಪಡಿಸುತ್ತಾ ಬ್ರಹ್ಮ ಆತ್ಮ ಭಗವಾನ್, ಬ್ರಹ್ಮ ಶಕ್ತಿ, ಶಕ್ತಿ ಬ್ರಹ್ಮ, ಅಭೇದ ಭೇದ ಅಲ್ಲ ಭೇದ ಇಲ್ಲ, ವೇದ ಪುರಾಣ ತಂತ್ರ ಗೀತೆ ಗಾಯತ್ರಿ ಇತ್ಯಾದಿ ಶಬ್ದಗಳನ್ನೆಲ್ಲ ಉಚ್ಚರಿಸ್ತಾರೆ. ವೇದ ಅಂತಂದ್ಬಿಟ್ಟು ಸಾಕು ಶ್ರೀರಾಮಕೃಷ್ಣರು, ಇಡೀ ವೇದವನ್ನೇ ಅವರು ಅಧ್ಯಯನ ಮಾಡಿದ ಹಾಗೆ. ಪುರಾಣ ಅಂತ ಶ್ರೀರಾಮಕೃಷ್ಣರು ಹೇಳಿದ್ರೆ ಸಾಕು, ಅದು ಅಂಥ ಮನಸ್ಸು ಅಂತಹ ಹೃದಯ, ಇಡೀ ಪುರಾಣವನ್ನೇ ಅಧ್ಯಯನ ಮಾಡಿದ ಹಾಗೆ. ತಂತ್ರ ತಂತ್ರಶಾಸ್ತ್ರ ಅಂತ ಅವರು ಉಚ್ಚರಿಸಿದ್ರೆ ಸಾಕು, ಇಡೀ ತಂತ್ರವನ್ನೇ ಅವರು ಗೌರವಿಸಿದಂತೆ. ಭಗವದ್ಗೀತೆ ಅಂತ ಹೇಳಿದ್ರೆ ಸಾಕು, ಇಡೀ ಗೀತೆಯನ್ನೇ ಅಧ್ಯಯನ ಪ್ರವಚನ ಪಾರಾಯಣ ಎಲ್ಲವನ್ನು ಮಾಡಿದಷ್ಟೇ ಫಲ ಅಂತ ಅಂತಹ ಮಹಾತ್ಮರಲ್ವೇ, ಅಂತಹ ಮಹಾನ್ ಆತ್ಮ, ಅಂತಹ ಮಹಾನ್ ಹೃದಯ ಅಲ್ವೇ ಗಾಯತ್ರಿ ಅಂತ ಉಚ್ಚರಿಸಿದ್ರೆ ಸಾಕು. ಕೋಟಿಗಟ್ಟೆ ಪುರಚರಣವನ್ನು ಮಾಡಿದಷ್ಟೇ ಫಲ ಅವರು ಉಚ್ಚರಿಸಿದೆ. ಆದ್ರಿಂದ ಅವೆಲ್ಲವನ್ನು ಉಚ್ಚರಿಸುತ್ತಾರೆ. ಹೀಗೆ ಉಚ್ಚರಿಸೋದ್ರಿಂದ ಇನ್ನೊಂದು ಪ್ರಯೋಜನವೂ ಕೂಡ ಇದೆ. ಶ್ರೀರಾಮಕೃಷ್ಣರು ಇರ್ತಾ ಇದ್ದಂತಹ ಆ ಸಂದರ್ಭವನ್ನು ನೀವು ನೆನೆಸಿಕೊಳ್ಬೇಕು. ಕ್ರಿಸ್ತ ಶಕ ಇದೇ 1947ರ ಹಿಂದಿನ ಅಂದರೆ 1886 ಆ ಒಂದು ಇಸ್ವಿಯ ಸಮಯ, ಅಂದರೆ ಹಿಂದೂ ಧರ್ಮ ಅಂತ ಹೇಳ್ತಕ್ಕಂಥದ್ದು, ಹಿಂದೂ ಧರ್ಮ ಅಂತ ಹೇಳೋದಕ್ಕಿಂತ ವೇದಾಧ್ಯಯನಗಳು, ಭಗವದ್ಗೀತೆ ಅಂತ ಹೇಳ್ತಕ್ಕಂಥದ್ದು, ಶಾಸ್ತ್ರಗಳು, ಯೋಗಶಾಸ್ತ್ರಗಳು ಇವೆಲ್ಲ ಮೌಲ್ಯಸ್ಥಾನ ಆಗ್ಬಿಟ್ಟಿತ್ತು. ಅವುಗಳೆಲ್ಲ ಏನು ಬಿಡಲಾರವೋ ಪಾಶ್ಚಾತ್ಯರಂತೆ. ನಾಲ್ಕು ಇಂಗ್ಲಿಷ್ ಶಬ್ದಗಳನ್ನು ಕಲಿತು ಟಸ್ಪುಸ್ ಅಂತ ಮಾತನಾಡಿಕೊಳ್ತಾರೆ. ಕೋಟ್ ಬೂಟ್ ಹಾಕಲು ಓಡಾಡಿದ್ರೆ, ಟಾಪು ಟೀಕಾಗಿ ಓಡಾಡಿದ್ರೆ ಮಾತ್ರವೇ ನಾವು ಬದುಕೋದಕ್ಕೆ ಸಾಧ್ಯ ಅಂತನ್ನುವ ತಿಳುವಳಿಕೆ ಇದ್ದಂತಹ ಕಾಲ. ಅಂದ್ರೆ ಈ ವೇದ ಪುರಾಣ ಶಾಸ್ತ್ರ ಇವುಗಳನ್ನೆಲ್ಲ ಕಟ್ಟಿ ಅತ್ತ ಕಡೆ ಎಸ್ತಂತಹ ಕಾಲ, ರಾಮಾಯಣ ಮಹಾಭಾರತ ಆದಿಗಳನ್ನು ಕೂಡ ಕಟ್ಟಿ ಅತ್ತ ಕಡೆ ಎಸ್ತಂತಹ ಕಾಲ. ಶ್ರೀರಾಮಕೃಷ್ಣರು ಆಗಮಿಸಿ ಅವುಗಳು ಯಾವುವು ಸುಳ್ಳಲ್ಲ, ಆ ಪ್ರತಿಯೊಂದು ಕೂಡ ಸತ್ಯ, ಪರಮಸತ್ಯವನ್ನೇ ಘೋಷಿಸುವಂತಹ ಸತ್ಯ ವಾಕ್ಯಗಳು ಅವೆಲ್ಲ ಅಂತನ್ನದನ್ನ ಜಗತ್ತಿಗೆ ಮತ್ತೊಮ್ಮೆ ಸಾಬೀತು ಪಡಿಸ್ತಾ ಇದ್ದಾರೋ ಎಂಬಂತೆ ಅವುಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಎಂತ ಅದ್ಭುತ! ಇವನ್ನೆಲ್ಲ ನಾವು ಭಾವಿಸಬೇಕು. ಭಗವದ್ಗೀತಾ ಒಂದೇ ಸಹಸ್ರಾರು ವ್ಯಾಖ್ಯಾನಗಳು ಅದರ ಮೇಲೆ ನಡೆದಿವೆ. ಒಬ್ಬೊಬ್ಬ ಮನುಷ್ಯನು ಒಂದೊಂದು ರೀತಿಯಾಗಿ ಅರ್ಥೈಸಿಕೊಳ್ಳುವಂತೆ ಅದರಲ್ಲಿ ಅನಂತವಾದ ಭಾವಗಳು, ಅನಂತವಾದ ಅರ್ಥಗಳು ಅಡಗಿವೆ ಮತ್ತು ಜೀವನೋಪಯೋಗಿ ಆಗಿವೆ. ಇಂತಿಂತವುಗಳೆಲ್ಲವನ್ನೂ ಕೂಡ ನಮ್ಮ ಜನ, ನಮ್ಮ ಭಾರತೀಯ ಜನ ಕಡೆಗಣಿಸಿದ್ದರು. ಅದನ್ನ ಶ್ರೀರಾಮಕೃಷ್ಣರು ಆ ನೇರಿಕಲ್ಪ ಸಮಾಜ ಆದೇನು ಕೂಡ ನನಗೆ ಇವುಗಳೆಲ್ಲ ಬೇಕಿಲ್ಲ, ನಾನೇನೇನು ಬೇಕೋ ಅದನ್ನು ಪಡೆದಾಯಿತು, ಏನನ್ನು ಪಡೆಯುವುದರಿಂದ ಎಲ್ಲವನ್ನು ಪಡೆಯಬಹುದು ಅಂತಹದ್ದನ್ನು ಪಡೆದಾಯಿತು, ನನಗೆ ಇಂಥವಳೆಲ್ಲ ಇನ್ಯಾದಕ್ಕೆ ಅಂತ ಅವುಗಳ ಹೆಸರನ್ನು ಕೂಡ ಹೇಳದೆ ಇರಬಹುದಾಗಿತ್ತು. ಆದರೆ ಶ್ರೀರಾಮಕೃಷ್ಣರು ಅವುಗಳ ಹೆಸರನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದೆಂತ ಭಾವನೆಯಿಂದ ಅವರು ಹೇಳಿರಬೇಕು ಅಂತನ್ನೋದನ್ನು ನಾವು ಭಾವಿಸಿ ನೋಡಬೇಕು. ಇಂತಹ ಒಂದು ಅದ್ಭುತವಾದ ಭಾವ. ಜೊತೆಯಲ್ಲಿಯೇ ಈ ಮಾತು ಹೇಳಿದ್ದಾರೆ, ಹೇ ತಾಯಿ ಶರಣಾಗತ, ಶರಣಾಗತ, ನಾನಲ್ಲ ನಾನಲ್ಲ, ನೀನು ನೀನು, ನಾನು ಎಂತ ನೀನು ಎಂತ. ಅಂದ್ರೆ ಆ ಐದು ಶಾಸ್ತ್ರ ಪುರಾಣಗಳನ್ನು ಅಧ್ಯಯನ ಮಾಡಿದ ಮಾತ್ರಕ್ಕೆ ನಾವೇನು ಅಲ್ಲ ಅಂತ ಅಲ್ಲ, ಕೇವಲ ಅಧ್ಯಯನ ಮಾಡಿದ ಮಾತ್ರಕ್ಕೆ ಏನು ಆಗೋದಿಲ್ಲ. ಯಾರು ಸಾರ ವಸ್ತು, ಯಾರು ನಮ್ಮೆಲ್ಲರ ಜೀವ ಆಡುವೋ, ಜೀವಿಗಳ ಜೀವ ಆಡುವೋ ಅಂತಹ ಆ ರಾಜರಾಜೇಶ್ವರಿಯನ್ನ, ಅಂತಹ ಜಗನ್ ಮಾತೆಯನ್ನ ನಮ್ಮವಳನ್ನಾಗಿಸಿಕೊಳ್ಬೇಕು, ಅವಳು ನಮ್ಮಲ್ಲಿ ಮನೆ ಮಾಡಿರಬೇಕು, ಅವಳೇ ಅವಳಾಗಬೇಕು, ನಾವು ಹೊರಟೋಗ್ಬೇಕು. ಈ ಸಣ್ಣ ಪುಟ್ಟ ಅಹಂಕಾರಗಳು ತಿಳಿದುಕೊಂಡು ಹೊರಟೋಗ್ಬೇಕು, ಅದೇ ಆಧ್ಯಾತ್ಮಿಕ ಜೀವನದ ಸಾರ ಅಂತನ್ನುವ ದೃಷ್ಟಿಯಿಂದ ಆ ಮಾತು ಹೇಳ್ತಾ ಇದ್ದಾರೆ. ಸುಖವಾಗಿ ಶ್ರೀರಾಮಕೃಷ್ಣ ಸೋಹಂ ಕೇಳಬಹುದಾಗಿತ್ತು, ಅಹಂ ಬ್ರಹ್ಮಾತ್ಮ ಎಂದು ಕೇಳಬಹುದಾಗಿತ್ತು. ಯಾಕೆಂದ್ರೆ ನಿರ್ವಿಕಲ್ಪ ಸಮಾಧಿಯ ಮೂಲಕ ಅವರು ಅದೇ ಪರಬ್ರಹ್ಮವನ್ನು ಅನುಭವಿಸಿದವರು, ಅದೇ ಆದವರು. ಆದರೂ ಕೂಡ ಈ ಮಾತನ್ನ ಈ ಗೋತೃಪ್ತಾಗಿ ಹೇಳಿಕೊಡ್ತಾ ಇದ್ದಾರೆ. ಬಳಿಕ ಮಾಸ್ತು ಮಹರ್ಷಿ ಮುಂದುವರಿಸ್ತಾ ಬರೀತಾನೆ, ಪರಮಹಂಸರು ಈ ರೀತಿಯಾಗಿ ಭಗವತಿಯ ಮೇಲೆ ಧ್ಯಾನ ಮಾಡ್ತಾ ಇದ್ದಾಗ ಉದ್ಯಾನವನದಲ್ಲಿ ಸುತ್ತಾಡ್ತಾ ಇದ್ದ ಕೆಲವು ಮಂದಿ ಭಕ್ತರು ಅವರ ಕೊಠಡಿಗೆ ಬಂದರು. ಪರಮಹಂಸರು ಈಗ ತಮ್ಮ ಚಿಕ್ಕ ಮಂಚನದ ಮೇಲೆ ಕುಳಿತುಕೊಂಡು ಹೇಳ್ತಾ ಇದ್ದಾರೆ. ನರೇಂದ್ರ, ಭವನಾಥ, ರಾಕಾಲ ಇವರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು, ಈಶ್ವರ ಕೋಟಿಗಳು, ಇವರಿಗೆ ಸಾಧನೆ ಅನಾವಶ್ಯಕ. ನರೇಂದ್ರನನ್ನು ನೋಡು, ಆತ ಯಾರನ್ನೂ ಕೇರ್ ಮಾಡದೇ ಇಲ್ಲ. ಒಂದು ದಿನ ಕ್ಯಾಪ್ಟನ್ನ ಗಾಡಿಯಲ್ಲಿ ನನ್ನೊಡನೆ ಆತ ಬರ್ತಿದ್ದ, ಒಳ್ಳೆ ಗಾಡಿಯನ್ನು ಕುಳಿತುಕೊಳ್ಳುವ ಹಾಗೆ ಕ್ಯಾಪ್ಟನ್ ಆತನಿಗೆ ಹೇಳ. ನರೇಂದ್ರ ಆತನ ಕಡೆ ಕಣ್ಣೆತ್ತೂ ನೋಡಲಿಲ್ಲ, ಆತ ನನ್ನನ್ನು ಲೆಕ್ಕ ಮಾಡಲಿಲ್ಲ, ನಾನು ಆತನನ್ನು ಎಲ್ಲರ ಮುಂದೆಯೂ ಹುಡುಗಿಬಿಡಬಹುದು ಅಂತ ಹೆದರಿ ತನಗೆ ಗೊತ್ತಿಲ್ಲದನ್ನೆಲ್ಲ ನನ್ನ ಎದುರಿಗೆ ಪ್ರದರ್ಶಿಸದೇ ಇಲ್ಲ. ಆತ ಮಾಯಾಮೋಹಗಳಿಂದ ನಿವೃತ್ತನಾಗಿಬಿಟ್ಟಿದ್ದಾನೆ, ಆತನಿಗೆ ಯಾವ ಬಂಧನವೂ ಇಲ್ಲ. ಒಳ್ಳೆ ಪಾತ್ರೆ, ಅನೇಕ ಒಳ್ಳೆ ಗುರುಗಳಿವೆ, ಆಡುವುದರಲ್ಲಿ ಬಾಧಿಸುವುದರಲ್ಲಿ ಒಳ್ಳೆ ನಿಪುಣ. ಜಿತೇಂದ್ರಿಯರೇ ಹೇಳ್ತಾನೆ ವಿವಾಹ ಆಗೋದಿಲ್ಲ. ನರೇಂದ್ರ ಭವನಾಥ ಇವರಿಬ್ಬರು ಪರಮ ಸ್ನೇಹಿತರು, ಗಂಡ ಹೆಂಡಿರು ಎಂಬಂತೆ ಇದ್ದಾರೆ. ನರೇಂದ್ರ ಆಗಾಗ ಇಲ್ಲಿ ಬರ್ತಿಲ್ಲ, ಅದು ಒಳ್ಳೇದೇ. ಅವನು ನನ್ನ ಕಣ್ಣಿಗೆ ಬಿದ್ದು ಬಿಟ್ರೆ ನಾನು ಬೆಂಬಲ ನೆನಪಿಡ್ತೇನೆ ಅಂತಿಷ್ಟೊಂದು ಮಾತು ಹೇಳಿದ್ರು. ಬಹಳ ಸಹಜವಾಗಿದೆ ಈ ವಾಕ್ಯ ಪುಂಜಗಳು. ಮೊದಲನೇದಾಗಿ ಕೆಲವು ಭಕ್ತರು ಬಂದಾಗ ಅವರ ಮುಂದೆ ನರೇಂದ್ರ ಭವನಾಥ ರಾಘ ಇತ್ಯಾದಿಯವರಲ್ಲಿ ಯಾರು ಅಂತ ಅನ್ನೋದನ್ನ ಪರಿಚಯಿಸಿಕೊಡ್ತಾರೆ. ಇವರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು, ಈಶ್ವರ ಕೋಟಿಗಳು ಅಂತ ಹೇಳ್ತಾರೆ. ನಿತ್ಯ ಬದ್ಧ ಅಂತ ಒಂದು ಜಾತಿ ಇದ್ದಾರೆ, ನಿತ್ಯ ಬದ್ಧರು ಅವರೆಲ್ಲ. ನಿತ್ಯ ಸಿದ್ಧ ಅಂತ ಅದು ಅತ್ಯಂತ ಉನ್ನತ ಮಟ್ಟದ ಜನಾಂಗ, ಅದೇ ನರೇಂದ್ರ ಭವನಾಥ ಇತ್ಯಾದಿ ರಾಘಾಲ ಇತ್ಯಾದಿ. ನಿತ್ಯ ಬದ್ಧರು ಅಂತಂದ್ರೆ ಆ ಬಂಧನ ಅಂತಿರ್ತಕ್ಕಂಥ ಅವರಿಗೆ ಅಷ್ಟು ಸವಿ ಅದನ್ನು ಬಿಟ್ಟು ಹೋಗೋದಕ್ಕೆ ಅವ್ರು ಇಷ್ಟಪಡದೇ ಇರುತ್ತೆ. ಇನ್ನು ಮುಮುಕ್ಷು, ಮುಕ್ತ, ಸಿದ್ಧ, ಸಿದ್ಧರ ಸಿದ್ಧ ಇತ್ಯಾದಿ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾರೆ. ಕ್ರಮಾಗತವಾಗಿ ಮನುಷ್ಯ ತನ್ನ ಮಾಯಾ ಭಾಷವನ್ನು ಕತ್ತರಿಸಿಕೊಂಡು ಪರಮಾತ್ಮ ಸ್ವರೂಪಿಯೇ ಆಗಬೇಕಾಗುತ್ತೆ. ಅದು ಕ್ರಮಾಗತವಾಗಿ ಆಗಬೇಕಾಗುತ್ತೆ, ಒಂದೇ ಸದಕ್ಕೆ ಸಾಧ್ಯವಿಲ್ಲ. ಈ ನರೇಂದ್ರಾದಿಗಳು ಎಂದೆಂದಿಗೂ ಮುಕ್ತರಾಗಿ ಇದ್ದವರು. ಹೊಸದಾಗಿ ಮುಕ್ತಿಗಾಗಿ ಅವರು ಪ್ರಯತ್ನ ಮಾಡಬೇಕಾದೇ ಇಲ್ಲ, ಆದರೂ ಅವರು ಸಾಧನೆ ಮಾಡ್ತಾರೆ. ಶ್ರೀರಾಮಕೃಷ್ಣರ ನಿರ್ದೇಶಕ್ಕನುಸಾರವಾಗಿ ಸಾಧನೆ ಮಾಡ್ತಾರೆ. ಅದು ಲೋಕಹಿತಕ್ಕಾಗಿ, ಸ್ವಹಿತಕ್ಕಾಗಿ ಅಲ್ಲವೇ ಅಲ್ಲ. ಈ ಈಶ್ವರ ಕೋಟಿಗಳು ಅಂತ ಹೇಳಿದ್ರೆ ಸ್ವಯಂ ಈಶ್ವರ ಸ್ವರೂಪೇ, ಸ್ವಯಂ ಪರಮಾತ್ಮ ಸ್ವರೂಪೇ ಅಂತ ಅರ್ಥ. ಒಬ್ಬನೇ ಪರಮಾತ್ಮ ಬಗೆ ಬಗೆಯಾಗಿ ರೂಪ ತಾಳಬಲ್ಲ. ಈ ಮನುಷ್ಯರು ಕೂಡ ನಿರಂತರ ಸಾಧನೆ, ಜನ್ಮ ಜನ್ಮಾಂತರಗಳ ಸಾಧನೆ ಮೂಲಕ ಆ ಈಶ್ವರ ಕೋಟಿಯ ಪಟ್ಟವನ್ನ ಮುಟ್ಟುತ್ತಾರೆ. ಆ ಪಟ್ಟವನ್ನು ಮುಟ್ಟಿದ ಮೇಲೆ ಭಗವಂತ ಅಂದ್ರೆ ಆ ಪರಬ್ರಹ್ಮ ವಸ್ತು ಅಂತ ಏನೋ ನೆನೆಸಿಯೋ, ಅದು ತನ್ನ ಇಚ್ಛೆಯಿಂದ ಈ ನಿತ್ಯ ಮುಕ್ತವನ್ನ, ಈ ಈಶ್ವರ ಕೋಟಿಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಈ ಜಗತ್ತಿಗೆ ತನ್ನ ಕಾರ್ಯಕ್ಕಾಗಿ ತನ್ನೊಂದಿಗೆ ಸಹಕರಿಸುವುದಕ್ಕಾಗಿ ಕರ್ಕೊಂಡು ಬರುವಂತಹದ್ದು ಅಂತ ಒಂದಿದೆ. ಹಾಗೆ ಕರ್ಕೊಂಡು ಬಂದಾಗ ಅವರಿಗೆಲ್ಲ ಈ ಜಗತ್ತು ಎಲ್ಲೋ ಒಂದು ಬಗೆಯ ಕನಸಿನಂತೆ ಕಂಡು ಬರುತ್ತೆ. ಅವರಿಗೆ ಪರಮಾತ್ಮ ಒಬ್ಬನೇ ಸತ್ಯವಾಗಿ ಕಂಡು ಬರುತ್ತೆ. ಆದ್ರಿಂದ ಬಾಲ್ಯದಿಂದಲೇನೆ ಅವರಲ್ಲಿ ತ್ಯಾಗ, ಅವರಲ್ಲಿ ಈ ತುಲೀಶ್ವರ ಸಾಕ್ಷಾತ್ಕಾರಕ್ಕಾಗಿ ವ್ಯಾಕುಲತೆ ಇಂಥವುಗಳೆಲ್ಲ ಕಂಡು ಬರುತ್ತವೆ. ಯಾಕೆ? ಅವರಿಗೆ ಜಗತ್ತು ಸ್ವಪ್ನವತ್ತು ಕಂಡು ಬರುತ್ತೆ, ಪರಮಾತ್ಮೇ ಸತ್ಯವಾಗಿ ಕಂಡು ಬರುತ್ತೆ. ಆದ್ರೆ ನಿತ್ಯ ಬದ್ಧರು ಅಂತವರಿದ್ದಾರಲ್ಲ, ಅವರಿಗೆ ಪರಮಾತ್ಮೆ ಇದ್ರೂ ಇರಬಹುದು ಇದ್ರೂ ಇರಬಹುದು ಸ್ವಪ್ನವತ್ತು ಕಂಡು ಬರುತ್ತೆ. ಜಗತ್ತು ಖಂಡಿತವಾಗಿ ಇದೆಯೇ, ಸಂಶಯವೇ ಇಲ್ಲ ಅವರಿಗೆ. ಈ ಒಂದು ವ್ಯತ್ಯಾಸವನ್ನ ಶ್ರೀರಾಮಕೃಷ್ಣ ಇವರ ಮೂಲಕ ಹೇಳ್ತಾ ಇದ್ದಾರೆ. ಇವರಿಗೆ ಸಾಧನೆ ಎಲ್ಲ ಅನಾವಶ್ಯಕ ಅಂತ ಹೇಳಿದ್ರು. ಮತ್ತೆ ನರೇಂದ್ರನ ವಿಷಯವಾಗಿ ವಿಶೇಷವಾಗಿ ಒಂದು ಪರಿಚಯವನ್ನು ಹೇಳ್ತಾರೆ. ಅವನು ನೋಡು, ಆತ ಯಾರನ್ನು ಕೇರ್ ಮಾಡದೇ ಇಲ್ಲ ನೋಡಿ, ಇನ್ನೊಂದು ಶಬ್ದ ಇಂಗ್ಲಿಷ್ ಶಬ್ದ, ಯಾರನ್ನು ಕೇರ್ ಮಾಡದೇ ಇಲ್ಲ. ಒಂದು ದಿನ ಕ್ಯಾಪ್ಟನ್ ಗಾಡಿಯಲ್ಲಿ ನನ್ನ ಒಡನೆ ಅವನು ಬರ್ತಾ ಇದ್ದ, ಒಳ್ಳೆ ಜಾಗದಲ್ಲಿ ಕುಳಿತುಕೊಳ್ಳುವಾಗ ಕ್ಯಾಪ್ಟನ್ ಅವನಿಗೆ ಹೇಳಿದ್ರೆ ಆತ ಅವನ ಕಡೆ ಕಣ್ಣಿಟ್ಟು ನೋಡಲಿಲ್ಲ, ಆತ ನನ್ನನ್ನು ರಕ್ಷಣೆ ಮಾಡೋದಿಲ್ಲ, ಯಾಕೆ ಚರ್ಚೆ ಮಾಡೋದಿಲ್ಲ ಅನ್ನೋದು ಬೇರೆ ಹೇಳ್ತಾರೆ ಶ್ರೀರಾಮಕೃಷ್ಣ. ಅವನು ತನ್ನ ಪ್ರತಿಭೆಯಿಂದಲ್ಲ ತೋರಿಸ್ಬಿಡ್ತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಸ್ವಭಾವ ಏನು ಹೇಳಿದ್ರೆ ಎಲ್ಲರಿಗೂ ಕೊಂಡಾಡು ನೋಡಿ, ನರೇಂದ್ರ ಏನು ಸಹಸ್ರಾರ ಪದ್ಮ ಇದ್ದಾಗೆ, ಕೇಶವ ಸೇನಾನಿಗಳೆಲ್ಲ ಸತ್ವದಳದ ಪದ್ಮಗಳಿದ್ದಂತೆ ಅಂತ ಕೇಶವ ಸೇನಾನಿಗಳ ಮುಂದೆ ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರೆ ಶ್ರೀರಾಮಕೃಷ್ಣ. ಆ ಹುಡುಗರಿಗೆ ತುಂಬಾ ನಾಚಿಕೆ ಆಗುತ್ತಲ್ಲ, ಅದಕ್ಕೋಸ್ಕರ ಅವನು ತನ್ನ ಪ್ರತಿಭೆಯನ್ನೆಲ್ಲ ತೋರಿಸುದಿಲ್ಲ, ಆದ್ರೆ ಪೂರ್ತಿ ಪ್ರತಿಭೆ ಅಲ್ಲಿದೆ ಅಂತ ಅನ್ನೋದನ್ನ ಹೇಳ್ತಾರೆ. ಬಳಿಕ ಮಾಯಾಮೋಹದಿಂದ ನಿವೃತ್ತನಾಗಿದ್ದಾನೆ, ಮಾಯಾಮೋಹ ಯಾವುದೋ ಇವನನ್ನು ಹಿಡಿಯಲಾರದು ತಿಳಿಸಿಕೊಂಡ ಮಾತನ್ನ ನಾವು ಶ್ರೀರಾಮಕೃಷ್ಣ ಬಾಯಿಂದ ಕೇಳ್ತೇವೆ. ಆತನಿಗೆ ಯಾವ ಬಂಧನವೂ ಇಲ್ಲ, ಒಳ್ಳೆ ಪಾತ್ರೆ ಅಂತ ಒಂದು ಮಾತಾಡ್ಬಿಟ್ಟು, ಪಾತ್ರೆ ಒಳ್ಳೆದಾಗ್ಬೇಕು ಅಂದ್ರೆ ಹೊಸ ಪಾತ್ರೆ ಆಗ್ಬೇಕು. ಈ ಮಾತನ್ನು ಶ್ರೀರಾಮಕೃಷ್ಣ ವಿಶೇಷವಾಗಿ ಉಪಯೋಗಿಸ್ತಾರೆ. ಹೊಸ ಮಡಿಕೆ ಹಳೆ ಮಡಿಕೆ ಅಂತ, ಹಳೆ ಮಡಿಕೆನಲ್ಲಿ ಹೊಸ ಹಾಲು ನಿಟ್ಟೋದ್ರಿಂದ ಮರುಗಿಸಿದ ಮೊಸರಾಗಿರುತ್ತೆ, ಅಂದ್ರೆ ಸಹಜವಾದ ಮೊಸರಲ್ಲ, ಕೆಟ್ಟು ಹೋದಂತ ಹಾಲು. ಹೊಸ ಹಾಲು ಇರಬೇಕಾದ್ರೆ ಅದು ಹೊಸ ಪಾತ್ರೆಯೇ ಆಗಿರ್ಬೇಕು, ಇಲ್ಲದ್ರೆ ಕೆಟ್ಟು ಹೋಗುತ್ತೆ ಅಂತ ಅರ್ಥದಲ್ಲಿ ಒಳ್ಳೆ ಪಾತ್ರೆ ಕರ್ತಾರೆ. ಅನೇಕ ಒಳ್ಳೆ ಗುಣಗಳಿವೆ, ಹಾಡುವಲ್ಲಿ ಭಾಜಿಸುವುದರಲ್ಲಿ ಎಲ್ಲ ನಿಪುಣ. ಜಿತೇಂದ್ರಿಯ ಬೇರೆ ಅಂತ ಹೇಳಿದ್ರು. ಜಿತೇಂದ್ರಿಯ ಪಂಚ ಇಂದ್ರಿಯಗಳನ್ನು ಕೂಡ ತನ್ನ ಹತೋಟಿಯಲ್ಲಿಟ್ಟವನು ಎಂಬುದನ್ನು ಇವರು ಗುರುತಿಸಿದ್ದಾರೆ. ಅದು ಬಹಳ ಮುಖ್ಯವಾದಂತಹ ಮಾತು. ವೀರ ಸನ್ಯಾಸಿ ವಿವೇಕಾನಂದ, ವೀರ ಸನ್ಯಾಸಿ ವಿವೇಕಾನಂದ ಅನ್ನತಕ್ಕಂಥ ಒಂದು ಪುಸ್ತಕ ಇದೆ. ಅಲ್ಲಿ ನೀವು ಕಂಡಿರ್ಬೋದು, ಧರೇಂದ್ರ ಇನ್ನು ಯುವಕನಾಗಿದ್ದಾಗ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಓದೋದಕ್ಕೆ ಅವಕಾಶ ಇಲ್ಲ, ಗಲಾಟೆ ಅಂತ ಇದೆ ಅಂತ ಬಜ್ಜಿ ಮನೆ ಬಹಳ ಶಾಂತವಾಗಿದೆ ಅಂತ ಅಲ್ಲಿ ಹೋಗಿ ರಸ್ತೆ ಪಕ್ಕಕ್ಕೆ ಇರುವಂತಹ ಒಂದು ಕೋಣೆಯಲ್ಲಿ ಕುಳಿತು ಓದುತ್ತಾ ಇದ್ರೆ ಮಧ್ಯೆ ಮಧ್ಯೆ ಅವನಿಗೆ ಬೇಸರವಾಗಿದ್ದಾಗ ಹಾಡ್ಕೊಳ್ತಾ ಇದ್ದ. ಆ ಕೋಣೆಗೆ ಏತರಾಗಿ ಅಂದ್ರೆ ರಸ್ತೆಗೆ ಆ ಕಡೆ ಒಂದಾದೊಂದು ದಿನ ಸಂಜೆ ಇವನು ಹಾಡ್ತಾ ಇದ್ರೆ ಅವಳು ಬಂದು ಎದುರುಗಡೆಯೇ ನಿಂತುಬಿಟ್ಟಿದ್ದಾರೆ. ನರೇಂದ್ರ ಭಾವಪೂರಿತನಾಗಿ ಹಾಡಿದವನು ಹಾಡ್ತಾ ಇದ್ದವನು ಮೆಲುಸಿನ ಮೇಲೆ ನೋಡ್ತಾನೆ ಇವಳು ನಿಂತು ಬಿಟ್ಟಿದ್ದಾರೆ ಎದುರುಗಡೆ. ಅವಳನ್ನು ನೋಡಿದ್ರೆ ಅವಳ ದೃಷ್ಟಿಯಲ್ಲಿ ಒಂದು ಬಗೆಯ ಆಹ್ವಾನ ಇತ್ತು, ನನ್ನನ್ನು ಬೇಕಾದ ಉಪಯೋಗಿಸ್ಕೊಳ್ಬೋದು ಅಂತನೋ ಹಾಗೆ. ನರೇಂದ್ರ ಒಳ್ಳೆ ಕಟ್ಟುಮಸ್ತಾದಂತಹ ಯುವಕ, ಸುಂದರವಾದಂತಹ ಕಂಠ, ಸುಂದರವಾದಂತಹ ಮುಖಗಮನ, ಇವುಗಳನ್ನೆಲ್ಲ ಕಂಡು ಸಂಪೂರ್ಣ ಅವಳು ಮಾಡಿ ಹೋಗಿದ್ದು ಒಪ್ಪಿಸಿಕೊಂಡು ಬಿಟ್ಟಿದ್ದು. ನರೇಂದ್ರನ ಜವಾಬ್ದಾರಿ ಈಗ ಏನು ಮಾಡೋದು? ಸಂಜೆ ಹೊತ್ತು ಏಕಾಂತ ಯಾರು ನೋಡುವಾಗಿಲ್ಲ. ಈಗಿನ ಕಾಲ ಯುವಕರು ಕೇಳಿ ನೋಡಿ ಏನು ಮಾಡಿ ಯಾರು ತಾವಾಗಿದ್ದೆ. ನರೇಂದ್ರ ಸಾಷ್ಟಾಂಗ ಪ್ರಣಾಮ ಮಾಡಿ ತಾಯಿ ಅಂತ ಹಚ್ಕೊಂಡ್ಬಿಟ್ಟ. ಅವಳು ನಾಚಿಕೆಯಾಗಿ ಹೊರಟೋಗ್ಬಿಟ್ಟ. ಇಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶಗಳು ಆ ನರೇಂದ್ರ ಅವಸ್ಥೆಯಲ್ಲಿ, ವಿವೇಕಾನಂದರ ಆದಂತಹ ಅವಸ್ಥೆಯಲ್ಲಿ ಹಲವಾರು ಸಲ ನಡೆದವು. ಪ್ರತಿ ಸಲವೂ ಕೂಡ ಸ್ವಾಮಿ ವಿವೇಕಾನಂದರು ಆ ಒಂದು ವಿಷಮ ಪರಿಸ್ಥಿತಿಯಿಂದ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬರ್ತಾರೆ. ಆದ್ದರಿಂದ ಶ್ರೀರಾಮ ಹೇಳ್ತಾ ಇದ್ದಾರೆ, ಜಿತೇಂದ್ರಿಯಿಂದ ಅಂತ ವಿವಾಹ ಆಗುದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ, ವಿವಾಹ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತರುವ ಮಾತನ್ನ ಶ್ರೀರಾಮಕೃಷ್ಣ ಅತ್ಯಂತ ಸಂತೋಷದಿಂದ ಹೇಳ್ತಾ ಇರುವಾಗ ಎಲ್ಲರೂ ಭಾವಿಸಬಹುದು, ಓ ಶ್ರೀರಾಮಕೃಷ್ಣ ವಿವಾಹ ಆದವನ್ನು ಕಂಡು ಇಷ್ಟ ಇಲ್ಲ. ಆ ರೀತಿಯಲ್ಲ, ವಿವಾಹ ಮಾಡಿಕೊಳ್ಬೇಕು ಅಂತನ್ನುವ ಆಸೆ ಉಳ್ಳವರಿಗೆ ಅವರಿಂದ ಏನು ಅಭ್ಯಂತರವಿಲ್ಲ. ಶ್ರೀಮಾತಿ ಶಾರದಾದೇವಿಯವರದ್ದು ಏನು ಅಭ್ಯಂತರವಿಲ್ಲ. ಆದರೆ ವಿವಾಹ ಆಗದೆ ಇದ್ರೆ ಅದರಿಂದ ಅದ್ಭುತ ಅಂತನ್ನುವುದನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ಮನು ಮನು ಅಂತ ಧರ್ಮಶಾಸ್ತ್ರ ಬರೆದವನು ಒಂದು ಮಾತ್ರ ಹೇಳ್ತಾನೆ, ಮಾಂಸಾಹಾರ ಮದ್ಯಪಾನ ಮೈಥುನ ಈ ಮೂರು ಅಸಹಜವೇನಲ್ಲ, ಬಿಟ್ಟರೆ ಮಹಾಫಲ. ಎಷ್ಟು ಚೆನ್ನಾಗಿ ಹೇಳಿದನು ಇಲ್ಲಿ ಶ್ರೀರಾಮಕೃಷ್ಣರು ವಿವಾಹವಾಗಲಾರೆ ಅಂತ ಹೇಳಿದಂತಹ ನರೇಂದ್ರನ ಮೇಲೆ ವಿಶೇಷವಾದ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ. ಬಳಿಕ ಇನ್ನೊಂದು ಮಾತ್ರ ಹೇಳ್ತಾರೆ, ನರೇಂದ್ರ ಆಗಾಗ ಇಲ್ಲಿ ಬರ್ತಾ ಇಲ್ಲ, ಆದರೂ ಅದು ಒಳ್ಳೆಯದೇ, ಯಾಕೆಂದ್ರೆ ಅವನು ನನ್ನ ಕಣ್ಣಿನಲ್ಲಿ ತಿಂದುಬಿಟ್ರೆ ನಾನು ವಿಫಲನಾಗ್ಬಿಡ್ತೇನೆ, ಭಾವಭರಿತನಾಗ್ಬಿಡ್ತೇನೆ ಅಂತ. ಅವನ ಅತ್ಯಂತ ಪರಮ ಪರಿಶುದ್ಧವಾದಂತಹ ವ್ಯಕ್ತಿತ್ವವನ್ನು ಕಂಡು ಶ್ರೀರಾಮಕೃಷ್ಣ ಸಮಾಧಿ ಮಗ್ನರಾಗಿಬಿಡ್ತಾರೆ. ಎಷ್ಟೋ ಸಲ ಅವರಿಗೆ ಮತ್ತೆ ಮಾತೆ ಆಗೋಕ್ಕೆ ಸಾಧ್ಯವಿಲ್ಲ, ಇಂತಹ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಆ ನರೇಂದ್ರನ ವ್ಯಕ್ತಿತ್ವ ಎಂಥದ್ದಾಗಿರಬೇಕು ಅಂತ ನಾವು ಕಲ್ಪನೆ ಮಾಡ್ಕೊಳ್ಬಹುದಾಗತ್ತೆ. ಮಾಸ್ಟರ್ ಮಹರ್ಷಿಯ ಬರೀತಾನೆ, 20 ಆಗಸ್ಟ್ 1883 ಶ್ರಾವಣ ಕೃಷ್ಣ ದ್ವಿತೀಯ ಸೋಮವಾರ. ಪರಮಹಂಸರು ತಮ್ಮ ಚಿಕ್ಕ ಮುಚ್ಚದ ಮೇಲೆ ಸೊಳ್ಳೆ ಪರದೆಯ ಒಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ. ಗಂಟೆ ರಾತ್ರಿ 8, ಮಾಸ್ಟರ್ ತನ್ನ ಸ್ನೇಹಿತ ಹರಿಬಾಬುವಿನೊಡನೆ ನೆಲದ ಮೇಲೆ ಕುಳಿತಿದ್ದಾನೆ. ಹರಿಬಾಬುವಿಗೆ ವಯಸ್ಸು 28, 11 ವರ್ಷದ ಹಿಂದೆ ಪತ್ನಿ ಯೋಗವಾಯಿತು, ಮತ್ತೆ ವಿವಾಹವಾಗಿಲ್ಲ. ತನ್ನ ತಾಯಿ ತಂದೆ ಸೋದರ ಸೋದರಿ ಇವರನ್ನು ಕಂಡ್ರೆ ಅತ್ಯಂತ ಮಮತೆ ಅವರಿಗೆ, ಅವರು ಸೇವೆ ಮಾಡ್ತಾ ಇದ್ದಾರೆ. ಹಾಗರ ಪರಮಹಂಸರೊಡನೆ ದಕ್ಷಿಣೇಶ್ವರದಲ್ಲಿ ಇದ್ದಾರೆ. ರಾಘವರು ಪರಮಹಂಸರೊಡನೆ ಇರ್ತಾ ಇದ್ರು, ಒಮ್ಮೊಮ್ಮೆ ಅದರದೇನನ್ನು ಮನೆಗೂ ಹೋಗಿ ಇರ್ತಾನೆ. ನರೇಂದ್ರ ಭವನಾಥ ಮಾಸ್ಟರ್ ಅದರದೇನ ರಾಮ ಮನಮೋಹನ ಮತ್ತು ಇನ್ನೂ ಕೆಲವರು ವಾರಕ್ಕೊಮ್ಮೆಯಾದರೂ ಬಂದು ಹೋಗ್ತಾ ಇದ್ದಾರೆ. ಪರಮಹಂಸರ ಸೋದರಳಿಯ ಹೃದಯರಾಮ ಇನ್ನು ಊರಿನಲ್ಲಿ ಕಾಯಿಲೆ ನೋಡಿದ್ದಾನೆ. ಪರಮಹಂಸರು ಆತನ ಸಂಬಂಧವಾಗಿ ಬಹಳವಾಗಿ ಚಿಂತಿಸಿದ್ದಾರೆ. ಪರಮಹಂಸರ ಭಕ್ತರಲ್ಲಿ ಒಬ್ಬ ಆತನಿಗೆ ಸ್ವಲ್ಪ ದುಡ್ಡು ಕಳಿಸಿದ್ದಾನೆ, ಆದರೆ ಅದು ಪರಮಹಂಸರಿಗೆ ಗೊತ್ತಿರಲಿಲ್ಲ. ಪರಮಹಂಸರು ಸೊಳ್ಳೆ ಪರದೆಯಿಂದ ಹೊರಕ್ಕೆ ಬಂದೊಡನೆ ಭಕ್ತರೆದುರು ಅವರಿಗೆ ಪ್ರಣಾಮ ಮಾಡಿದರು. ಸೊಳ್ಳೆ ಪರದೆಯಿಂದ ಮೇಲಕ್ಕೆ ಕಟ್ಟಿದ ಮೇಲೆ ಪರಮಹಂಸರು ಮತ್ತೆ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ ಹೇಳ್ತಾ ಇದ್ದಾರೆ, ಭಾವದಿಂದ ಇರೋದೇ ಒಳ್ಳೆಯದು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಮಾಸ್ಟರ್ ಮಾಷಯ ಬರೀತಾನೆ, ಮಾಸ್ಟರ್ ಯಾವಾಗಲೂ ಪರಬ್ರಹ್ಮನ ಮೇಲೆ ಚಿಂತಿಸ್ತಾ ಇರ್ತಾನೆ ಅಂತ ಹೇಳಿಬಿಟ್ಟು ಈಗ ಶ್ರೀರಾಮಕೃಷ್ಣರು ಮಾಸ್ಟರ್ ಹೇಳಿದಂತಹ ಮಾತನ್ನ, ಅಂದ್ರೆ ತನಗೆ ಹೇಳಿದಂತಹ ಮಾತನ್ನ ಬರೀತಾನೆ. ಬ್ರಹ್ಮ ಆಕಾಶದ ಹಾಗೆ, ಆತನಲ್ಲಿ ಯಾವ ವಿಕಾರವೂ ಇಲ್ಲ, ಆದರೆ ಶಕ್ತಿಯ ದೆಸೆಯಿಂದ ಆತ ನಾನಾ ರೂಪ ಧರಿಸಿದ್ದಾನೆ. ಮತ್ತೆ ಬ್ರಹ್ಮ ಯಾವ ಬಣ್ಣವೂ ಇಲ್ಲದ ಬೆಂಕಿ ಹಾಗೆ, ಬೆಂಕಿಗೆ ಬಿಳಿಯ ಬಣ್ಣದ ವಸ್ತುವನ್ನು ಹಾಕಿದರೆ ಬೆಳ್ಳಿಗೆ, ಕೆಂಪು ಬಣ್ಣದ ಹಾಕಿದರೆ ಕೆಂಪುಗೆ, ಕಪ್ಪು ಬಣ್ಣದ ವಸ್ತುವನ್ನು ಹಾಕಿದರೆ ಕಪ್ಪುಗೆ ಕಾಣಿಸಿಕೊಳ್ಳುತ್ತದೆ. ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಶಕ್ತಿಗೆ ಸೇರಿದವುಗಳು. ಬ್ರಹ್ಮ ಇವು ಮೂರಕ್ಕೂ ಅತೀತ. ಆತ ಏನು ಅಂತನ್ನೋದನ್ನ ಮಾತಿನಿಂದ ಹೇಳೋದಕ್ಕೆ ಸಾಧ್ಯವಿಲ್ಲ. ಆತ ವಾಕ್ಯಗಳಿಗೆ ಅತೀತ. ನೇತಿ ನೇತಿ ಇದಲ್ಲ ಇದಲ್ಲ ಅಂತ ವಿಚಾರ ಮಾಡಿ ಕೊನೆಗೆ ಏನು ಉಳಿದುಕೊಳ್ಳುತ್ತೋ ಮತ್ತಾವುದು ಆನಂದ ಸ್ವರೂಪವೋ ಅದೇ ಪರಬ್ರಹ್ಮ. ಒಬ್ಬ ಹುಡುಗಿಯ ಕಂಡ ಶ್ರೀರಾಮಕೃಷ್ಣ ಹೇಳೋ ಮಾತಿದು, ನಾನು ಸ್ವರ ಬದಲಾಯಿಸಿದ ಕೂಡಲೇ ನಾನು ಹೇಳ್ತಾ ಇದ್ದೀನಿ ತಿಳ್ಕೊಬಿಡಿ. ಒಬ್ಬ ಹುಡುಗಿಯ ಗಂಡ ಮಾವನ ಮನೆಗೆ ಬಂದು ಬೈಠಕ್ಕಾನಿಯಲ್ಲಿ ತನ್ನ ಸಮವಯಸ್ಕ ಗೆಳೆಯರೊಡನೆ ಕುಳಿತಿದ್ದಾನೆ ಅಂತ ಇಟ್ಕೋ. ಹುಡುಗಿ ಕೂಡ ಆಕೆಯ ಗೆಳತಿಯರ ಜೊತೆಗೆ ಕಿಟಕಿಯಿಂದ ಅವರ ಕಡೆಗೆ ನೋಡ್ತಾ ಇದ್ದಾರೆ ಅಂತ ಇಟ್ಕೋ. ಆ ಹುಡುಗಿಯ ಗೆಳತಿಯರಿಗೆ ಅಲ್ಲಿ ಕುಳಿತವರಲ್ಲಿ ಆಕೆಯ ಪತಿ ಯಾರು ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಅವರು ಒಬ್ಬನನ್ನು ತೋರಿಸಿ ಆಕೆಯನ್ನು ಕೇಳ್ತಾರೆ, ಆತ ನಿನ್ನ ಪತಿಯೇ? ಆಕೆ ನಗುತ್ತಾ ಹೇಳ್ತಾಳೆ, ಅಲ್ಲ. ಗೆಳತಿಯರು ಇನ್ನೊಬ್ಬನನ್ನು ತೋರಿಸಿ ಅದೇ ಪ್ರಶ್ನೆಯನ್ನು ಹಾಕ್ತಾರೆ. ಮತ್ತೆ ಆಕೆ ಹೇಳ್ತಾಳೆ, ಅಲ್ಲ. ಅವರು ಮೂರನೆಯವನನ್ನು ತೋರಿಸಿದಾಗಲೂ ಕೂಡ ಅವರಿಗೆ ಅದೇ ಉತ್ತರ ಕೊಡ್ತಾಳೆ. ಕೊನೆಗೆ ಆಕೆಯ ಪತಿಯನ್ನು ತೋರಿಸಿ ಕೇಳ್ತಾರೆ, ಆತ ನಿನ್ನ ಪತಿಯೇ ಅಂತ. ಆಗ ಆಕೆ ಹೌದು ಅಂತಲೂ ಹೇಳೋದಿಲ್ಲ, ಅಲ್ಲ ಅಂತಲೂ ಹೇಳೋದಿಲ್ಲ, ನಸುನಗೆ ನಕ್ಕು ಸುಮ್ಮನಿದ್ದು ಬಿಡ್ತಾಳೆ. ಆಗ ಗೆಳತಿಯರಿಗೆ ಗೊತ್ತಾಗುತ್ತೆ, ಆತನೇ ಆಕೆಯ ಪತಿ ಅಂತ. ಇದೆಲ್ಲ ಈಗ ಈ ಉದಾಹರಣೆ ನಡೆಯೋದಿಲ್ಲ. ಅದಕ್ಕೆ ನೀವು ನಗಲಿಲ್ಲ. ಈಗಿನ ಕಾಲದ ಹುಡುಗಿರು ಅವನು ನಿಮ್ಮ ಪತಿ ಅಂತ ಕೇಳಿದ್ರೆ, ಅವನಲ್ಲ ಕಣೆ, ಇವನು ಇವನು ಇಲ್ಲಿ ಕೂತಿದಾನಲ್ಲ. ಅದೆಲ್ಲ ಆಗಿನ ಕಾಲಕ್ಕೆ ಹೋಯ್ತದು. ಆ ಸ್ವಾರಸ್ಯ, ಆ ನಾಚಿಕೆ, ಆ ನಮ್ರತೆ, ಅದು ಬೇರೆ ಕತೆ. ಈಗ ಏನಿದ್ರು ಎಲ್ಲ ಧಿಮಾಕು. ಅಂದ್ರೆ ಅವ್ರಿಗೆ ಇವ್ರ ಕಡಿಮೆ ಇಲ್ಲ, ಇವ್ರಿಗೆ ಅವ್ರಿಗೆ ಕಡಿಮೆ ಇಲ್ಲ ಅಂತ ಆ ವಿಚಾರ ಬೇರೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಈ ಒಂದು ಉದಾಹರಣೆ ಮೂಲಕ ಏನನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರಬ್ರಹ್ಮ ವಸ್ತುವನ್ನೇ ಕುರಿತಾಗಿ ಅಥವಾ ಪರಮಾತ್ಮನನ್ನೇ ಕುರಿತಾಗಿ ಕೇಳುದು ಹೊರಟಾಗ ಮಾತ್ರ ನಾವು ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ. ನೇತಿ ನೇತಿ ಅಂತ ಅನ್ನೋದನ್ನ ಇದಕ್ಕಿಂತ ಸೊಗಸಾಗಿ ವಿವರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಆನಂದಾನುಭವ ಬಂದ್ಬಿಡುತ್ತೆ. ಯಾರಿಗೆ ಪರಬ್ರಹ್ಮದ ಅನುಭವ ಆಗಿದೆಯೋ, ಯಾರಿಗೆ ಪರಮಾತ್ಮನ ಅನುಭವ ಆಗಿದೆಯೋ, ಅವರಿಗೆ ಅವನ ಹೆಸರನ್ನು ಉಚ್ಚರಿಸಿದ ಅಕ್ಷಣವೇ ಆನಂದ ಅನುಭವ ಉಂಟಾಗುತ್ತೆ. ನಿರ್ವಿಕಲ್ಪ ಸಮಾಧಿಯೇ ಉಂಟಾಗಿಬಿಡುತ್ತೆ ಅಥವಾ ಭಾವ ಸಮಾಧಿ ಉಂಟಾಗಿಬಿಡುತ್ತೆ. ಇನ್ನು ಅವ್ರು ಯಾರು ಎಂತವನು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಮಾತು ಹೆಮ್ಮೆಟ್ಟು ಬಿಡುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತನ್ನುವ ತೈತ್ರಿಯ ಉಪನಿಷತ್ತಿನ ಮಾತಿಗೆ ಇಲ್ಲಿ ವ್ಯಾಖ್ಯೆ ಇದು. ಶ್ರೀರಾಮಕೃಷ್ಣ ಮುಂದುವರಿತಾ ಹೇಳ್ತಾರೆ, ನಿಜವಾದ ಬ್ರಹ್ಮಜ್ಞಾನ ದೊರೆಯಿತು ಅಂದ್ರೆ ಸಾಧಕ ಮೂಕನಾಗಿ ಬಿಡ್ತಾನೆ. ಮಾಸ್ಟರ್ಗೆ ಈಗ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಾನೇ ಯಾಕೆ ಇಷ್ಟೊಂದು ಮಾತನಾಡ್ತೇನೆ? ನಾನೇ ಆ ಮಾತನ್ನು ಹೇಳಬೇಕು ಅಂತಿದ್ದೆ, ಆದ್ರೆ ಅವ್ರು ಹೇಳುವಂತಹದ್ದು ಇಲ್ಲಿ ಇದೆ, ಆದ್ರಿಂದ ನಾನು ಸುಮ್ಮನಿದ್ದೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಾನೇ ಯಾಕೆ ಇಷ್ಟೊಂದು ಮಾತನಾಡ್ತಿದ್ದಾನೆ, ಹಾಗಾದ್ರೆ ನನಗೆ ಸಾಕ್ಷಾತ್ಕಾರ ಆಗಿಲ್ವೇ? ಅದಕ್ಕೆ ಮಾಸ್ಟರ್ ಹೇಳ್ತಾನೆ, ಭಕ್ತರಲ್ಲಿ ಆತ್ಮಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿ ನೀವು ಮಾತನಾಡ್ತಾ ಇದ್ದೀರಿ. ನೀವು ಒಮ್ಮೆ ಹೇಳಿದ್ರಿ, ಕಾದ ತುಪ್ಪಕ್ಕೆ ಹಸಿಯ ಗೋಧಿಯ ಹಪ್ಪಳ ಹಾಕಿದ್ರೆ ಅದು ಮತ್ತೆ ಚರಚರ ಅಂತ ಶಬ್ದ ಮಾಡುತ್ತೆ ಅಂತ ಶ್ರೀರಾಮಕೃಷ್ಣ ಕೊಟ್ಟ ಉದಾಹರಣೆಯನ್ನೇ ಶ್ರೀರಾಮಕೃಷ್ಣ ಕೊಟ್ಟು ತಿಳಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳಿದ್ರು, ಸಾಕ್ಷಾತ್ಕಾರ ಆದವನು ಅಂತ ಹೇಳಿದ್ರೆ ಕಾದ ಎಣ್ಣೆ ಅಂತ. ಕಾದ ಎಣ್ಣೆಯಲ್ಲಿ ಹಸಿ ಪದಾರ್ಥ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಚರಪರ ಚರಪರ ಸದ್ದಾಗ್ತಾ ಇರುತ್ತೆ, ಚಟಪಟ ಚಟಪಟ ಸದ್ದಾಗ್ತಾ ಇರುತ್ತೆ. ಆ ಹಸಿ ಪದಾರ್ಥ ತಿಳಿತಕ್ಕಂಥದ್ದು ಸಂಪೂರ್ಣ ಕರಿದ ಮೇಲೆ ಮತ್ತೆ ಆ ಎಣ್ಣೆಯೊಂದಿಗೆ ಅದು ಶಾಂತವಾಗಿ ಬಿಡುತ್ತೆ. ಪರಬ್ರಹ್ಮ ಶಾಂತ, ಪರಬ್ರಹ್ಮದೊಂದಿಗೆ ಸಾಧನೆಯನ್ನು ಮಾಡ್ತಾ ಇದ್ದಂತಹ ಕಾಲದಲ್ಲಿ ಒಂದಷ್ಟು ಗಲಾಟೆ, ಸಾಧನೆ ಮಾಡಿ ಸಿದ್ಧಿ ಆದ ಮೇಲೆ ಶಾಂತ. ಅಂತಹ ಶಾಂತವಾದ ವ್ಯಕ್ತಿ ಪುನಃ ಲೋಕ ಶಿಕ್ಷಣಕ್ಕಾಗಿ ತೊಡಗಿದಾಗ ಮತ್ತೆ ನಾಲ್ಕು ಮಾತುಗಳು ಅವನಿಂದ ಪ್ರಾರಂಭವಾಗುತ್ತವೆ. ಹಾಗೇನೇನೆ ಆ ಬಿಸಿ ಎಣ್ಣೆಗೆ ಮತ್ತೆ ಹಸಿ ಪದಾರ್ಥ ಅಂತ ಹೇಳ್ತಕ್ಕಂಥದ್ದು ಬಿದ್ದಾಗ ಅದು ಶಬ್ದ ಮಾಡುತ್ತೆ ಅಂತನೋ ಉದಾಹರಣೆಯನ್ನ ಕೊಟ್ಟು ರಾಮಕೃಷ್ಣಗೇನೇನೆ ಅದನ್ನು ತಿಳಿಸ್ತಾ ಇದ್ದಾನೆ. ಈಗ ಪರಮಹಂಸರು ಹಾಜರಾನ ಸಂಬಂಧವಾಗಿ ಮಾಸ್ಟರೊಡನೆ ಮಾತನಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಒಳ್ಳೆಯ ಮನುಷ್ಯನ ಸ್ವಭಾವ ಎಂಥದ್ದು ಗೊತ್ತೆ? ಆತ ಯಾರಿಗೂ ತೊಂದರೆ ಕೊಡೋದಿಲ್ಲ. ಕೆಲವರ ಸ್ವಭಾವ ಎಂಥದ್ದು ಅಂತಂದ್ರೆ, ಅವರು ಪರರ ಮನೆಗೆ ಔತಣಕ್ಕೆ ಹೋದ್ರೆ ಅವರಿಗೆ ಒಂದು ಪ್ರತ್ಯೇಕ ಸ್ಥಳ ಬೇಕು. ನಿಜವಾದ ಭಕ್ತ ಯಾವಾಗಲೂ ತಪ್ಪ ಹೆಜ್ಜೆ ಇಡೋದೇ ಇಲ್ಲ, ಬೇಕು ಬೇಕು ಅಂತ ಯಾರಿಗೂ ಆತ ಕಷ್ಟ ಕೊಡೋದಿಲ್ಲ. ಒಳ್ಳೆಯ ಮನುಷ್ಯನ ಉದಾಹರಣೆಯನ್ನ ಅವರು ಹೇಳ್ತಾ, ಇನ್ನೊಬ್ಬರ ಮನೆ ಊಟಕ್ಕೆ ಹೋದಾಗ ಎಲ್ಲಿ ಕೂರಿಸಿದ್ರು ಅಲ್ಲಿ ಕೂತ್ಕೊಂಡು ಶಾಂತವಾಗಿ ಊಟ ಮಾಡ್ಕೊಂಡು ಬರ್ತಾನೆ ಒಳ್ಳೆ ಮನುಷ್ಯ. ಆದ್ರೆ ಈ ತರಲೆ ಮನುಷ್ಯ ಆಗಿರ್ತಕ್ಕಂಥ ಇಂಥಲ್ಲೇ ಆಗಬೇಕು, ಇಂಥ ಎಲೆಯೇ ಆಗಬೇಕು, ಇಂಥ ರೀತಿಯಲ್ಲೇ ಬಡಿಸಬೇಕು ಅಂತ ಒಂದೇ ಒಂದು ಗಲಾಟೆ ಅಂತನೋ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರೆಸ ಹೇಳ್ತಾರೆ, ಕೆಟ್ಟವರ ಸಹವಾಸ ಒಳ್ಳೆಯದಲ್ಲ, ಅವರಿಂದ ಬಹಳ ದೂರದಲ್ಲೇ ಇದ್ದು ತನ್ನನ್ನು ತಾನು ರಕ್ಷಿಸಿಕೊಂಡು ಬಿಡಬೇಕು ಅಂತ ಹೇಳ್ತಾ ಮಾಸ್ಟರ್ ಹೇಳ್ತಾರೆ, ಏನ್ ಹೇಳ್ತೀನಿ ನೀನು? ಆಗ ಮಾಸ್ಟರ್ ಹೇಳ್ತಾನೆ, ಹೌದು, ಕೆಟ್ಟವರ ಸಹವಾಸದಿಂದ ಮನಸ್ಸು ಬಹಳ ಕೆಳಮಟ್ಟಕ್ಕೆ ಇಳಿದು ಬಿಡುತ್ತೆ. ಆದ್ರೆ ನೀವು ಹೇಳಿದ್ರಿ ವೀರದ ಮಾತು ಬೇರೆ ಬೇರೆ ಅಂತ, ವೀರದ ಮಾತು ಬೇರೆ ಅಂತ ನೀವು ಹೇಳಿದ್ರಿ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದ್ಯಾಕೆ ಬೇರೆ? ಅದಕ್ಕೆ ಮಾಸ್ಟರ್ ವಿವರಿಸ್ತಾನೆ, ಉರಿ ಅಥವಾ ಒಂದು ಕಿಡಿ ಮಿಣುಕು ಮಿಣುಕು ಅಂತ ಅನ್ನತಾ ಇರುವಾಗ ಅದಕ್ಕೆ ಒಂದು ಚಿಕ್ಕ ಕಡ್ಡಿ ಹಾಕಿದ್ರು ಕೂಡ ಅದು ಆರಿ ಹೋಗ್ಬಿಡುತ್ತೆ. ಅದು ದೊಡ್ಡದಾಗಿ ಧಗಧಗ ಉರಿತಾ ಇರುವಾಗ ಅದಕ್ಕೆ ಬಾಳೆ ಗಿಡ ಹಾಕಿದ್ರು ಕೂಡ ಏನೂ ಆಗದು, ಆ ಗಿಡ ಕೂಡ ಸುಟ್ಟು ಬೂದಿಯಾಗಿಬಿಡುತ್ತೆ. ಇದು ಶ್ರೀರಾಮಕೃಷ್ಣ ಕೊಟ್ಟ ಉದಾಹರಣೆ, ಅದನ್ನ ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಸಜ್ಜನರ ಸಹವಾಸ ಮಾಡಬೇಕು, ದುಷ್ಟರ ಸಹವಾಸ ಮಾಡಬಾರದು. ದುಷ್ಟರ ಸಹವಾಸ ಮಾಡಿದಾಗ ನಾವು ಕೂಡ ಕೆಟ್ಟ ಹೋಗಿಬಿಡ್ತೇವೆ. ಇದು ಸಾಮಾನ್ಯ ನಿಯಮ. ವಿಶೇಷ ನಿಯಮ, ಯಾರು ಸಜ್ಜನಿಕೆಯಲ್ಲಿ ನೆಲೆ ನಿಂತಿದ್ದಾರೋ, ಯಾರು ಭಗವದ್ ಭಕ್ತಿಯಲ್ಲಿ ನೆಲೆ ನಿಂತಿದ್ದಾರೋ, ಅವರು ಎಷ್ಟೇ ದುಷ್ಟರ ಸಹವಾಸ ಮಾಡಿದ್ರು ಕೂಡ ಆ ದುಷ್ಟರೇ ಪರಿವರ್ತನೆ ಹೊಂದಿದ್ದಾರೆ ವಿನಃ ಇವರು ಅವರಿಗೆ ಒಲಿದು ಅವರೊಂದಿಗೆ ಬೆರೆತು ಕೆಟ್ಟ ಹೋಗುವಂತಹ ಸಂದರ್ಭ ಇಲ್ಲ. ಉರಿ ಅಥವಾ ಒಂದು ಬೆಂಕಿಯ ಕಿಡಿ ಅಂತ ಹೇಳ್ತಕ್ಕಂಥ ಅದು ಸಣ್ಣ ಪ್ರಮಾಣದಲ್ಲಿ ಇರ್ತಾ ಇರುವಾಗ ಅದರ ಮೇಲೆ ಒಂದು ಚಿಕ್ಕ ಕಡ್ಡಿ ಬಿದ್ದರೂ ಕೂಡ ಅದು ಆರಿ ಹೋಗ್ಬಿಡುತ್ತೆ. ಆದರೆ ಅದನ್ನ ಬಲಗೊಳಿಸಬೇಕು, ಅದರ ಮೇಲೆ ಮೊದಲು ಸ್ವಲ್ಪ ಹತ್ತಿ ಇಡಬೇಕು, ಆಮೇಲೆ ಅದರ ಮೇಲೆ ಒಂದು ಸ್ವಲ್ಪ ಜುಂಗು ಹಾಕಬೇಕು, ಆಮೇಲೆ ಅದರ ಮೇಲೆ ಸಣ್ಣ ಸಣ್ಣ ಕಡ್ಡಿಗಳನ್ನು ಹಾಕಬೇಕು, ಉರಿತಾ ಇರುತ್ತೆ. ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಕಡ್ಡಿಗಳನ್ನು ಹಾಕಬೇಕು, ಆಮೇಲೆ ದೊಡ್ಡ ದೊಡ್ಡ ತೊಲೆಗಳನ್ನು ಹಾಕಿ ಉರಿಸಬಹುದು. ಹಾಗೆ ಧಗ ಧಗಿಸಿ ಉಗಿರಿ ಉರಿತಾ ಇರುವಾಗ ಬಾಳೆದಿಂಡನ್ನು ಕೂಡ ಹಾಕಿದ್ರೂ ಕೂಡ ಅದೇನು ಆರಿ ಹೋಗೋದಿಲ್ಲ, ಬದಲಾಗಿ ಆ ಬಾಳೆದಿಂಡನ್ನು ಕೂಡ ಸುಟ್ಟು ಬಿಡುತ್ತೆ ಅಂತನ್ವ ಉದಾಹರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು. ಅಂದ್ರೆ ಪ್ರಾರಂಭದಲ್ಲಿ ರಕ್ಷಣೆ ಬೇಕು, ಆಮೇಲೆ ಅವನೇ ಬಾಕಿ ಉಳಿದವರಿಗೆ ರಕ್ಷಣೆ ಕೊಡುವ ಸಮರ್ಥನಾಗ್ತಾನೆ. ಈಗ ಪರಮಾಂಸರು ಮಾಸ್ಟರ್ನ ಆತನ ಸ್ನೇಹಿತ ಹರಿಬಾಬುವಿನ ಸಂಬಂಧವಾಗಿ ಕೇಳ್ತಾ ಇದ್ದಾರೆ. ಮಾಸ್ಟರ್ ಹೇಳ್ತಾ ಇದ್ದಾನೆ, ಈತ ನಿಮ್ಮ ದರ್ಶನ ಮಾಡೋದಕ್ಕೋಸ್ಕರ ಬಂದಿದ್ದಾನೆ, ಈತನಿಗೆ ಪತ್ನಿ ಯೋಗವಾಗಿ ಬಹಳ ಕಾಲವೇ ಆಗಿಬಿಟ್ಟಿದೆ. ಬಾಲ ವಿಧುವೆಯರಿದ್ದಾಗೆ ಇವನು ಬಾಲ ವಿಧುರ, 17 ವರ್ಷಕ್ಕೆ ಮೊದಲನೇ ಮದುವೆ ಆಗಿಬಿಟ್ಟಿತ್ತು, 17 ವರ್ಷಕ್ಕೆ ಹೆಂಡತಿ ಸತ್ತು ಹೋಗ್ಬಿಟ್ಟು ಅಲ್ಲಿಂದ ಇವನು ಸುಮ್ಮನೆ ತಣ್ಣಗಿದ್ದಾನೆ. ಶ್ರೀರಾಮಕೃಷ್ಣರು ಹರಿಗೆ ಹೇಳ್ತಾ ಇದ್ದಾರೆ, ಹರಿಗೆ ಅಂತಂದ್ರೆ ಆ ವ್ಯಕ್ತಿ ಯಾರನ್ನ ಇವ್ರು ನೋಡಕ್ ಬಂದಿದ್ದಾನೋ ಆತನಿಗೆ, ನೀನೇನ್ ಕೆಲಸ ಮಾಡ್ತಾ ಇದ್ದೀಯಾ? ಆಗ ಮಾಸ್ಟರ್ ಹೇಳ್ತಾನೆ, ನಿರ್ದಿಷ್ಟವಾದ ಕೆಲಸ ಅಂತೇನು ಇಲ್ಲ, ಆದ್ರೆ ಮನೆಯಲ್ಲಿ ಸೋದರ ಸೋದರಿ ತಂದೆ ತಾಯಿ ಇವರ ಸೇವೆಯನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣ ಮುಗುಳು ನಗ್ತಾ ಹೇಳ್ತಾರೆ, ಇದ್ಯಾಕೆ ಹೀಗೆ, ನೀನು ಒಳ್ಳೆ ಕುಂಬಳಕಾಯಿ ಹೊಡೆಯುವ ಮನೆಯ ಮುದುಕಪ್ಪನಾಗ್ಬಿಟ್ಟಿಯಲ್ಲ, ನೀನು ಸಂಸಾರಿಗೆ ಸಂಸಾರಿಯೂ ಅಲ್ಲ, ಭಗವದ್ ಭಕ್ತನಿಗೆ ಭಗವದ್ ಭಕ್ತನೂ ಅಲ್ಲ, ಹೀಗಾಗ್ಬಿಟ್ಟಿದ್ಯಲ್ಲ, ಇದು ಒಳ್ಳೇದಲ್ಲ. ಯಾವ ಕೆಲಸ ಕಾರ್ಯವೂ ಇಲ್ಲದೆ ಮನೆಯ ಹೊರಜಗಲಿಯಲ್ಲಿ ಗುಡುಗುಡಿ ಸೇದತ, ಅಂದ್ರೆ ಬೀಡಿ ಸೇದ್ತ, ಇಲ್ಲೆಲ್ಲಿ ಗುಡುಗುಡಿ ಸಿಕ್ಕುತ್ತೆ, ಬೀಡಿ ಸೇದ್ತ, ಹಗಲು ಇರುಳಿ ಎನ್ನದೆ ಮಕ್ಕಳೊಡನೆ ಆಟವಾಡ್ತಾ ಬರಿದೆ ಕಾಲ ಕಳೆಯುವ ಮನುಷ್ಯನನ್ನ ನೀನು ಅನೇಕ ಮನೆಗಳಲ್ಲಿ ನೋಡಿರಬಹುದು. ಆತ ಅಪರೂಪಕ್ಕೆ ಹೋಗಿ ಒಳಕ್ಕೆ ಹೋಗಿ ಕುಂಬಳಕಾಯಿ ಒಡೆದುಕೊಟ್ಟು ಬರ್ತಾನೆ. ಯಾಕೆಂದ್ರೆ ಹೆಂಗಸರು ಕುಂಬಳಕಾಯಿ ಒಡಿಕೂಡುದು, ಅದರಿಂದ ಅವರು ಮಕ್ಕಳ ಮೂಲಕ ಆತನನ್ನ ಕರೆಸಿಕೊಂಡು ಆ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾರೆ. ಆತನ ಉಪಯೋಗ ಅದಷ್ಟು ಕೆಲಸ ಮಾತ್ರ. ಆದ್ರಿಂದ ಆತನಿಗೆ ಅಡ್ಡ ಹೆಸರು ಬಂದಿದೆ, ಕುಂಬಳಕಾಯಿ ಒಡೆಯುವ ಮುದುಕಪ್ಪ ಅಂತ. ನೀನು ಅಂಥವನಾಗ್ಬಿಟ್ಟಿದ್ಯಲ್ಲೋ, ಎಂಥ ಮಾತು ನೋಡಿ, ಆಲೋಚನೆ ಮಾಡಬೇಕಾದ ಮಾತಿದ್ರು. ಯಾವಾಗ ಮದುವೆ ಅಂತ ಹೇಳ್ತಕ್ಕಂತಹದ್ದು ಒಬ್ಬ ಮನುಷ್ಯನಿಗೆ ಇಲ್ಲವೋ, ಅಥವಾ ಹೆಂಡತಿ ಮಕ್ಕಳ ತಾಪತ್ರಯ ಅಂತ ಹೇಳ್ತಕ್ಕಂಥದ್ದು ಯಾರಿಗೂ ಇಲ್ಲವೋ, ಅವನೇನಾದರೂ ಮನೆಯವರ ಬಿಟ್ಟು ಚಾಕರಿ ಮಾಡ್ತಾ ಕೊಡ್ತಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಸೇವೆ ಅಂತನ್ನುವ ದೃಷ್ಟಿಯಿಂದ ಶ್ರೀರಾಮಕೃಷ್ಣ ಒಪ್ಪಿಕೊಳ್ಳಕ್ಕೆ ಸಿದ್ಧರಿಲ್ಲ. ಅವನೇನಾದರೂ ಒಬ್ಬ ಸಾರ್ಥಕ ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತಾಗಬೇಕಾದ್ರೆ ಅವನು ಭಗವತ್ ಸ್ಮರಣೆ ಮಾಡಬೇಕು, ಸತ್ಕಾರ್ಯ ನಿರತನಾಗಬೇಕು, ಬಹುಜನ ಹಿತಾಯ ಬಹುಜನ ಹಿತ್ಸುಖಾಯ ಅವನು ಕಾರ್ಯಮಗ್ನಾಗಿರಬೇಕು, ಅವನು ಊರ್ಧ್ವರಿತಸ್ಸಿಯಾಗುವ ಕಡೆಗೆ ಪ್ರಯತ್ನ ಮಾಡಬೇಕು, ತನ್ನ ಜೀವನವನ್ನು ಆಧ್ಯಾತ್ಮಿಕವಾಗಿ ಸಾರ್ಥಕಗೊಳಿಸಿಕೊಳ್ಳಬೇಕು, ಹೀಗಿದ್ರೆ ಮಾತ್ರ ಅವನ ಜೀವನ ಧನ್ಯವಾಗುತ್ತೆ ಅಂತನ್ನುವ ಅರ್ಥದಲ್ಲಿ ಆತನಿಗೆ ನೇರವಾಗಿ ಮೊಟ್ಟ ಮೊದಲ ಸಲಕ್ಕೆ ಬುದ್ಧಿಯನ್ನ ಹೇಳ್ತಾರೆ. ನೀನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು. ಬಳಿಕ ಅವರಿಗೆ ಬುದ್ಧಿ ಹೇಳ್ತಾರೆ, ಭಗವಂತನ ಪಾದ ಪದ್ಮಗಳಲ್ಲಿ ಮನಸ್ಸನ್ನಿಟ್ಟು ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ಮಾಡು. ನೀನು ಏಕಾಂತದಲ್ಲಿರುವಾಗ ಶ್ರೀಮದ್ ಭಾಗವತ, ಶ್ರೀ ಚೈತನ್ಯ ಚರಿತಾಮೃತ ಇವೇ ಮೊದಲಾದ ಭಕ್ತಿ ಶಾಸ್ತ್ರಗಳನ್ನ ಚೆನ್ನಾಗಿ ಓದು. ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ಮಾಡುವುದರೊಳಗೆ ಏನು ದೋಷವಿಲ್ಲ, ಆದ್ರೆ ಅಷ್ಟರೊಳಗೆ ಸೀಮಿತವಾಗಬಾರದು. ಶ್ರೀಮದ್ ಭಾಗವತ ಓದು, ಭಗವದ್ಗೀತೆ ಓದು ಅಂತನ್ನುವ ಮಾತನ್ನು ಹೇಳಿ ತನ್ನ ಮೂಲಕ ಭಗವದ್ ಭಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬೇಕು. ಅದೇ ಸಾರವತ್ತಾದದ್ದು ಬಿಟ್ಟಿ ಚಾಕರಿ ಅಂತ ಹೇಳ್ತಕ್ಕಂಥದ್ರೊಳಗೆ ಏನು ಸಾರ ಇಲ್ಲ ಅಂತನು ಮಾತ್ರ ಹೇಳ್ತಾರೆ. ಬಳಿಕ ಮಾಸ್ಟರ್ ಮಾಷಿಯ ಬರೀತಾನೆ, ಗಂಟೆ ರಾತ್ರಿ 10, ಪರಮಾಂಸರು ಸ್ವಲ್ಪ ರವೆ ಪಾಯಸ ಹಾಗೂ ಒಂದೆರಡು ಪುರಿ ಅದನ್ನು ಮಾತ್ರ ತೆಗೆದುಕೊಂಡ್ರು. ಸ್ವಲ್ಪ ಹೊತ್ತಾದ ನಂತರ ಮಾಸ್ಟರ್ ಮತ್ತು ಆತನ ಸ್ನೇಹಿತ ಪರಮಾಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಗೊಂಡ್ರು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಮುಂದಿನದನ್ನ ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.